ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಗೋಸ್ವಾಮಿಯೊಂದಿಗೆ ಮಾತನಾಡ್ತಾ ಮುಂದುವರಿಸುತ್ತಾರೆ. ಭಗವಂತನ ಸಾಕ್ಷಾತ್ಕಾರ ಪಡೆದ ನಂತರ ಸಮಾಧಿಯಲ್ಲಿ ಆತನಲ್ಲಿ ಐಕ್ಯವಾದ ನಂತರ ಜ್ಞಾನ ವಿಚಾರ ಎಲ್ಲ ನಿಂತ್ಕೊಂಡು ಬಿಡುತ್ತಿದೆ. ಜ್ಞಾನ ವಿಚಾರ ಎಲ್ಲಿಯವರೆಗಿರುತ್ತೆ? ಬಹುತ್ವದ ಜ್ಞಾನ ಇರುವವರೆಗೆ ಜೀವ ಜಗತ್ತು ನಾನು ನೀನು ಇದೇ ಮೊದಲಾದವುಗಳ ಬೋಧ ಇರುವವರೆಗೆ ಯಾವಾಗ ಸರಿಯಾಗಿ ಏಕತೆಯ ಜ್ಞಾನ ದೊರೆಯುತ್ತೋ ಆಗ ಸಾಧಕ ಶಾಂತನಾಗಿ ಬಿಡ್ತಾನೆ. ಉದಾಹರಣೆಗೆ ತ್ರೈಲಿಂಗ ಸ್ವಾಮಿ ಇಷ್ಟು ವಿಚಾರ ಹೇಳಿದ್ರು. ಜ್ಞಾನ ವಿಚಾರ, ಜ್ಞಾನ ವಿಚಾರ, ಇಲ್ಲಿ ಜ್ಞಾನ ಅಂತಂದ್ರೆ ಭಗವಜ್ಞಾನ ಅಂತ ಅರ್ಥ ಅಲ್ಲ. ಅದೇನು ಇದೇನು ಅಂತ ತಿಳಿದುಕೊಂಡಂತಹ ಜ್ಞಾನ. ಈ ಜಗತ್ತು ಅಂದ್ರೆ ಏನು, ಜಗತ್ತು ಯಾವಾಗ ಪ್ರಾರಂಭ ಆಯಿತು, ಯಾವಾಗ ಅಂತ್ಯ ಆಗುತ್ತೆ, ನಾವೆಲ್ಲ ಶರೀರವನ್ನು ಬಿಟ್ಟು ಬೇರೆ ಎಲ್ಲಿ ಹೋಗ್ತೇವೆ, ಎಲ್ಲಿಂದ ಬಂದರು ಇತ್ಯಾದಿ ವಿಚಾರಗಳನ್ನು ಮಾಡ್ತಕ್ಕಂಥದ್ದು, ಇತ್ಯಾದಿ ನಿರುಕೊಂಡಾಗಿ ತಿಳ್ಕೊಳ್ತಕ್ಕಂಥದ್ದು ಜ್ಞಾನ. ವೇದವನ್ನು ಓದಿ ಜ್ಞಾನ ಮಾಡ್ಕೊಳ್ಬಹುದು. ಎಷ್ಟು ವಿಚಾರ ಬರ್ತಿರ್ತದೆ ಒಬ್ಬ ಪಂಡಿತನಿಗೆ. ಶ್ರೀರಾಮಕೃಷ್ಣ ಏನೇನು ಹೇಳಿದ್ರು ಎಲ್ಲ ಒಬ್ಬ ಪಂಡಿತ ಹೇಳಬಹುದು, ಹೇಳಬಹುದು ಅಷ್ಟೇ, ಹೇಳೋದಿತ್ತು ಕಷ್ಟ. ಆ ಹೇಳೋದ್ರಿಂದ ಜ್ಞಾನ, ಅದೊಂದು ಬಗೆಯ ಜ್ಞಾನ. ಜ್ಞಾನ ಅಲ್ಲ ಅಂತಲ್ಲ, ಕೊಳತೆ ಪ್ರದೇಶದಲ್ಲಿ ಕೊಳಕೊಂಡಿರೋದಕ್ಕಿಂತ ಈ ರೀತಿಯಲ್ಲಿ ಜ್ಞಾನ ಮಾಡ್ಕೊಂಡಿರೋದು ಎಷ್ಟೊಂದು ಶ್ರೇಷ್ಠ. ಹಳ್ಳಿ ಗೌಹಾರನಾಗಿರೋದಕ್ಕಿಂತ ಈ ಬಗ್ಗೆ ತಿಳ್ಕೊಳ್ಳುವಂತಹ ಎಷ್ಟೊಂದು ಶ್ರೇಷ್ಠ. ಆದರೆ ಅದು ಮನಃಶಾಂತಿಯನ್ನು ಕೊಡಲಾರದು. ಮನಸ್ಸಿನೊಳಗಡೆ ತಕ ತಕ ಕುಣಿತಕ್ಕಂತಹ ಸ್ಥಿತಿ ಇಷ್ಟು ಅಂತ ಹೇಳಿದ್ರೆ ಎಷ್ಟು ವೇದ ಜ್ಞಾನ ಇದ್ದು ತಾನೇ ಏನು ಪ್ರಯೋಜನ? ಎಷ್ಟು ವಿಚಾರಗಳು ತಿಳಿದಿದ್ದು ತಾನೇ ಏನು ಪ್ರಯೋಜನ? ಏನು ಪ್ರಯೋಜನ ನಮಗೆ ಗೊತ್ತಾಗುತ್ತದೆ. ಆದರೆ ಮನುಷ್ಯ ಈ ಬಗೆಯ ಜ್ಞಾನ ವಿಚಾರದಲ್ಲಿ ತೊಡಗುತ್ತಾರೆ. ಭಗವಂತ ಇರಬಹುದೆ, ಇದ್ರೆ ಹೇಗಿರೋದಕ್ಕೆ ಸಾಧ್ಯ? ಅದೇನು ಅವ್ಯಕ್ತ ಪರಂಪರ ಮಾಡಿದ್ರೆ ಏನದು ಇತ್ಯಾದಿ ನಾನಾ ಬಗೆಯ ವಿಚಾರ ಎತ್ತೋದಕ್ಕೆ ಸಾಧ್ಯ ಇದೆ. ನಾನಾ ಬಗೆಯ ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಾಧ್ಯ ಇದೆ. ಪ್ರಶ್ನೆಗಳ ಮೂಲಕ ಉತ್ತರ ಪಡೆದು, ಉತ್ತರ ಮೂಲಕ ಮತ್ತೊಂದು ಪ್ರಶ್ನೆಯನ್ನು ಕೇಳಿ, ತರ್ಕ ವಿತರ್ಕಗಳ ಮೂಲಕ ಭಗವಂತನನ್ನ ಪಡೆಯುವಂತಹ ಒಂದು ಶಾಸ್ತ್ರವೇ ಹುಟ್ಟಿಕೊಂಡಿದೆ. ಶಾಸ್ತ್ರ, ಮೀಮಾಂಸ, ತರ್ಕ, ನ್ಯಾಯ, ಇವುಗಳೆಲ್ಲ ಆ ಪರಮಾತ್ಮನನ್ನ ತಿಳಿಯುವ ವಿಧಾನವನ್ನ ನಮಗೆ ಹೇಳಿಕೊಡುತ್ತೆ. ಆದರೆ ಈ ಬಗೆಯ ತರ್ಕ ವಿತರ್ಕ, ಈ ಬಗೆಯ ವಿಚಾರಗಳೆಲ್ಲ ಎಲ್ಲಿವರೆಗೆ ಬರುತ್ತೆ ಅಂತ ಕೇಳ್ತಾರೆ ಶ್ರೀರಾಮ. ಪರಮಾತ್ಮ ಅರ್ಥ ವಿತರಕೃತಿಯ ಅತೀತ. ಸಕ್ಕರೆಯನ್ನ ಕಲ್ಲು ಸಕ್ಕರೆಯನ್ನು ತಿಂದ್ರೆ ಸಿಹಿ ಆಗುತ್ತೆ, ಬಾಯಿಗೆ ಸಿಹಿ ಅನುಭವ ಬರ್ತದೆ. ಆ ಸಿಹಿ ಅಂತಿರತಕ್ಕಂಥ ಹೇಗಿರುತ್ತೆ ಅನ್ನೋದನ್ನ ಯಾವ ತರ್ಕದಿಂದ ಇನ್ನೊಬ್ಬರಿಗೆ ತಿಳಿಸ್ಕೊಡೋಕೆ ಸಾಧ್ಯ ಆಗುತ್ತೆ? ಆ ತರ್ಕ ನಮ್ಮ ಕಿವಿಗೆ ಕರ್ಕಶವಾಗುತ್ತೆ. ಇವನು ಯಾವ ಒಂದು ಆತ್ಮಾಗ್ನಿಯನ್ನು ಮಾಡ್ತಾ ಇದ್ದಾನೋ ಅಂತ ಅಂದ್ಬಿಟ್ಟದೆ ಆ ಆತ್ಮಾಗ್ನಿಯನ್ನ ಇನ್ನೊಬ್ಬರಿಗೆ ಅವನಿಗೆ ಆ ಕಲಶಕ್ರಿಯನ್ನು ಬಾಯಿಗೆ ಹಾಕ್ತೇನೆ ಅಥವಾ ಅವನು ಕೂಡ ಸ್ವತಃ ಆ ಕಲಶಕ್ರಿಯನ್ನು ಬಾಯಿಗೆ ಇಟ್ಕೊಳ್ತೇನೆ ಅನುಭವ ಮಾಡ್ಕೊಳ್ಳೋದು ಹೇಗೆ ನೋಡು, ಕಲಶಕ್ರಿಯನ್ನ ಬಾಯಿಗೆ ಹಾಕಿದಾಗ ನಾಲ್ಗೆ ಅದು ನೀರು ಬಿಡುತ್ತೆ, ಆ ನೀರಿಗೆ ಈ ಸಕ್ಕರೆ ಸೇರಿ ಕರಗುತ್ತೆ, ಕರಗಿ ಅದು ಏನಾಗುತ್ತೆ ಗೊತ್ತೇನೋ, ಒಳ್ಳೆ ಪಾಕ ಆಗುತ್ತೆ, ಅದು ಬಹಳ ರುಚಿಯಾಗಿರುತ್ತೆ ಅಂತ ವಿಮರ್ಶೆ ವಿಮರ್ಶೆ ಎಷ್ಟು ವಿಮರ್ಶೆ ಹೇಳಿದ್ರು ಕೂಡ ಎದುರುಗಡೆ ಅವರಿಗೆ ಏನು ಅರ್ಥ ಆಗುತ್ತೆ. ಅದರ ಬದಿಗೆ ಒಂದು ತುಂಕು ಕಲಸಕ್ರೆಯನ್ನು ಒಂದು ಬಾಯಿ ಬಿಟ್ಟರೆ ಇಷ್ಟು ಮಾತಾಡಬೇಕೆ, ಆದರೆ ದೇವರು ಕಲಿತಕ್ಕಂಥ ಕಲಸಕ್ರೆಯನ್ನು ಯಾರ ಬಾಯಿಗೆ ಯಾರು ಇರೋದಿಲ್ಲ ಇಲ್ಲಿ, ಅದನ್ನು ಮಾತ್ರ ಸ್ವಂತ ಸಾಧನೆಯ ಮೂಲಕವೇ ಪಡೆದುಕೊಳ್ಬೇಕಾಗಿದೆ. ಹಲವಾರು ಬಗೆಯ ಸಂಸ್ಕಾರಗಳೆಲ್ಲ ಇದೆಯಲ್ಲ, ಅವುಗಳನ್ನೆಲ್ಲ ನಾಶ ಮಾಡಿ ಮನೋನಾಶ ವಾಸನಾಕ್ಷಯ ಅದೇನೇನು ಇದೆಯೋ ಶಬ್ದ, ದೊಡ್ಡ ದೊಡ್ಡ ಶಬ್ದ ಕೇಳಲು ಭಯಂಕರವಾಗಿರುತ್ತೆ, ಆದರೆ ಮಾಡಲು ಭಯಂಕರವಾಗಿರುತ್ತೆ, ಸಾಧನೆ ಕೂಡ ಅಷ್ಟೇ ಭಯಂಕರವಾಗಿರುತ್ತೆ, ಸಾಧನೆಗೆ ಇಳಿದಾದರೂ ಗೊತ್ತಾಗುತ್ತೆ. ಆದರೆ ಆ ಸಾಧನೆಯನ್ನು ಮಾಡಿ ಮಾಡಿ ಮಾಡಿ ಒಮ್ಮೆ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡು ಬಿಡ್ತು ಅಂತಂದ್ರೆ ಆಗ ಈ ತರ್ಕ ವಿತರ್ಕ ಎಲ್ಲ ನಿಂತೋಗ್ಬಿಡುತ್ತೆ. ಬಹುತ್ವದ ಜ್ಞಾನ ಇರುವವರೆಗೆ ಮಾತ್ರ ಮನುಷ್ಯ ತರ್ಕ ಮಾಡ್ತಾ ಇರ್ತಾರೆ. ಶ್ರೀರಾಮಕೃಷ್ಣರೇ ಜೀವ ಜಗತ್ತು ನಾನು ನೀನು ಅಂತ ಇಷ್ಟೇ ಹೇಳಿದ್ರು, ಇನ್ನೆಷ್ಟಿದೆ ವಿಜ್ಞಾನ, ವೈಜ್ಞಾನಿಕ ಯುಗ ಇದು, ಈ ವಿಜ್ಞಾನ ಎಷ್ಟೊಂದು ವಿಚಾರಗಳನ್ನು ಬೆಳೆಸಿದೆ, ಅವುಗಳನ್ನೆಲ್ಲ ನಾವು ಗಮನಿಸುವಂತಿದ್ದೇವೆ, ಎಷ್ಟೊಂದು ವಿಚಾರಗಳಿವೆ ಇಡೀ ಜಗತ್ತು ಅದಿರ್ತಕ್ಕಂಥ ಭಗವಂತನಿಂದ ಬಂದಿದೆ. ಅಲ್ಲಿದೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಯುವರನ್ನು ಕೂಡ ಇವರಿಗೆ ಯುವರಾಗಿ ತಿಳಿಸುವುದರಿಂದ ಭಗವಂತನ ತಿಳಿದಂತಾಗುತ್ತದೆ ಅಂತ ಏನಾದರೂ ಪ್ರಯತ್ನ ಮಾಡಿಕೊಂಡು ಅವರಿಗೆ ತಿಳಿಸಲು ಸಾಧ್ಯವೇ, ಸಾಧ್ಯ ಆಗುದಿಲ್ಲ ಅಂತ ನೋಡಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ನಾನು ನೀನು ಜೀವ ಜಗತ್ತು ಇವರಿಗೆ ಮುಂದಾದ ಬೋಧೆ ಇರುವವರೆಗೆ ಮನುಷ್ಯ ಏನ್ ಮಾಡ್ತಾರೆ, ತರ್ಕ ವಿತರ್ಕ ಮಾಡ್ತಾ ಇರ್ತಾರೆ, ಆ ಮೂಲಕ ಭಗವಂತನಿಗೆ ತಿಳಿದ ಪ್ರಯತ್ನ ಮಾಡ್ತಾನೆ, ಶಾಂತಿಯನ್ನು ಜೀವಿಸಲು ಪ್ರಯತ್ನ ಮಾಡ್ತಾನೆ, ಆದರೆ ಅದು ಆಗೋದಿಲ್ಲ. ಆದರೆ ಯಾವಾಗ ಸರಿಯಾಗಿ ಏಕತೆಯ ಜ್ಞಾನ ದೊರೆತದೋ, ನಾನು ನೀನು ಜಗತ್ತು ಜೀವ ಇತ್ಯಾದಿ ಏನೇ ಇದೆಯೋ ಎಲ್ಲವೂ ಕೂಡ ಒಂದೇ ಚೈತನ್ಯ, ಆನಂದ ಸ್ವರೂಪಿಯಾದಂತಹ ಚೈತನ್ಯ, ಅದರಂತಕ್ಕಂಥ ಅನುಭವ ಯಾವಾಗ ಬರುತ್ತೋ ಮುಂದೆ ಸುಮ್ಮನಾಗಿರ್ತಾನೆ. ಜ್ಞಾನಿಯಾದವನು ಮೌನಿಯಾಗುತ್ತಾನೆ, ಯಾಕೆ ಅಂತ ಹೇಳಿದ್ರೆ ಎಲ್ಲ ಅವನಿಗೆ ಒಂದೇ ಆಗಿ ಕಾಣ್ತದೆ, ಯಾರ ಹತ್ರ ಮಾತನಾಡೋದು ಏನು ಅಂತ ಮಾತನಾಡೋದು. ಉದಾಹರಣೆ ತ್ರೈಲಿಂಗ ಸ್ವಾಮಿ ಅಂತ ಹೇಳ್ತೀವಿ, ಶ್ರೀರಾಮಕೃಷ್ಣ ತ್ರೈಲಿಂಗ ಸ್ವಾಮಿ ಕಾಶಿ ಕ್ಷೇತ್ರದಲ್ಲಿ ಇದ್ದಂತಹ ಶ್ರೀರಾಮಕೃಷ್ಣರ ಸಮಕಾಲೀನಾದಂತಹ ಸಂತಾನಿ. ಶ್ರೀರಾಮಕೃಷ್ಣ ಹೇಳಿದಂತೆ ಕಾಶಿ ವಿಶ್ವನಾಥನೇ ತ್ರೈಲಿಂಗ ಸ್ವಾಮಿ ರೂಪದಿಂದ ಅಲ್ಲಿದ್ದಾನೆ ಅಂತ ಹೇಳಿದ್ದಾರೆ ಶ್ರೀರಾಮಕೃಷ್ಣ. ಹನ್ನೆರಡರಂತೆ ಬಿಸಿಲು ಬೆಸಲು ಅಂತ ಹೇಳಿದ್ರೆ ಕಾಶಿಯ ಬೆಸಲು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ನದಿ ಜೀವದಲ್ಲಿರ್ತಕ್ಕಂತಹ ಹುಳಿನ ಮರಳು ಅದು ಬಹಳ ಬಹಳ ಬಿಸಿಯಾಗಿದೆ, ಅದರ ಮೇಲೆ ಆನಂದ ಕೊಡ್ತಿರ್ತಿದ್ರು ಸರಿ ತ್ರೈಲಿಂಗ ಸ್ವಾಮಿಗಳು. ಸುಖ ದುಃಖ ಲಾಭ ನಷ್ಟ ಜೀವಿತ ವರ್ಷ ಎಲ್ಲವನ್ನು ಕೂಡ ಸಮಾನವಾಗಿ ಕಾಣತಕ್ಕಂತಹ ಒಂದು ದಿವ್ಯವಾದಂತಹ ಸಿದ್ಧಪ್ರಜ್ಞ ಸ್ಥಿತಿ ಏನಿದೆಯೋ ಅದನ್ನು ನಾವು ಆ ತ್ರೈಲಿಂಗ ಸ್ವಾಮಿಗಳನ್ನು ಕಾಣಬಹುದಾಗಿತ್ತು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳಿದೆ ಏಕತೆಯ ಜ್ಞಾನದಲ್ಲಿದೆ ತ್ರೈಲಿಂಗ ಸ್ವಾಮಿಗಳಿಗೆ. ತೆಲಂಗಾಣ ದೇಶದವರು, ಆಂಧ್ರ ಪ್ರದೇಶದವರು ತ್ರೈಲಿಂಗ ಅಂತ ಹೇಳ್ತಕ್ಕಂಥದ್ದು ತೆಲಂಗಾಣ ಅಂತಾಗಿದೆ. ಅಲ್ಲಿಂದ ಅಲ್ಲಿ ಹೋಗಿ ವಾಸವಾಗಿತ್ತು, ಅಲ್ಲಿ ಸಾಧನೆ ಮಾಡಿ ಆ ಸಿದ್ಧಸ್ಥಿತಿಗೆ ಹೋದವರು ಆದ್ರೆ ಸಾಕ್ಷಾತ್ ವಿಶ್ವನಾಥನ ಅವತಾರ ಅಂತಂದಾಗಿ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಆ ವಿಚಾರ ಬೇರೆ, ಆದ್ರೆ ಹೇಗೆ ಮೌನಿಯಾಗಿದ್ದರವರು ಹೆಚ್ಚು ಬಡಬಡಿಸ್ತಾ ಇರಲಿಲ್ಲ, ಜಾತಿಗೆ ಏಕತೆಯನ್ನ ಕಾಣ್ತಾ ಇದ್ದವರು, ಅವನು ಅವನೊಂದಿಗೆ ಹೇಗೆ ಮಾತನಾಡಿಕೊಳ್ಳೋದು, ಅದಕ್ಕೋಸ್ಕರ ಅಂತಹ ಒಂದು ಸ್ಥಿತಿ ಬರುತ್ತೆ ಅಲ್ಲಿ ಈ ತರ್ಕ ವಿತರ್ಕ ಜಗತ್ತಲ್ಲ ನಿಂತೋಗುತ್ತೆ ಅಂತ ಆ ತ್ರೈಲಿಂಗ ಸ್ವಾಮಿಗಳ ಉದಾಹರಣೆಯನ್ನು ಕೊಟ್ಟು ಹೇಳಿದರು. ಆದರೆ ಮೌನವಾಗಿದ್ದವರೆಲ್ಲರೂ ಕೂಡ ಜ್ಞಾನಿಗಳು ಅಂತ ಮಾತ್ರ ತಿಳ್ಕೊಳ್ಳೋಕೆ ಹೋಗಬಾರದು. ಮೂಕರು ಅಥವಾ ನಾವು ಕೂಡ ಜ್ಞಾನಿ ಅಂತ ಅನಿಸ್ಕೊಳ್ಳೋದಕ್ಕೆ ಮೌನ ಪಡ್ಕೊಳ್ಬಹುದು. ಜ್ಞಾನ ಬಂದಾಗ ಮೌನಿ ಆಗುವುದಕ್ಕೂ, ಮೌನಿಯಾಗಿ ಕೊಡದಾಗ ಮೂಢನಾಗಿರುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಮುಂದುವರಿಸ ಶ್ರೀರಾಮ್ ಕೇಳ್ತಾರೆ, ಬ್ರಾಹ್ಮಣರ ಸಂತರ್ಪಣೆಯನ್ನು ನೀನು ನೋಡಿದರೆ ಮೊದಮೊದಲು ಬಹಳ ಗದ್ದಲ ಇರುತ್ತದೆ, ಹೊಟ್ಟೆ ತುಂಬುತ್ತಾ ತುಂಬುತ್ತಾ ಗದ್ದಲ ಕಡಿಮೆ ಆಗ್ತದೆ. ಲಾಡು ಪಾಯಸ ಮುಗಿದ ಮೇಲೆ ಕಷ್ಟ ಕಡಿಮೆಯಾಗಿ ಸಿಹಿ ಮೊಸರು ಬಡಿಸಿದಾಗ ಕೇವಲ ಸುಪ್ ಸುಪ್ ಅಂತನೋ ಶಬ್ದ ಮಾತ್ರ ಕೇಳಿ ಬರಲಾರಂಭಿಸುತ್ತದೆ. ಆ ಬಳಸಲಿದ್ರೆ ಸಮಾಧಿ, ಆಗ ಯಾವ ಗದ್ದಲವೂ ಇರದು. ಬ್ರಾಹ್ಮಣರ ಸಂತರ್ಪಣೆ ಬಂದು ಯಾಕೆ ಕೇಳಿದ್ರು? ಸಂತರ್ಪಣೆ ಎಂಬ ಶಬ್ದವನ್ನು ಉಪಯೋಗಿಸಿದ್ರಿಂದ ಬ್ರಾಹ್ಮಣರು ಕೇಳಿದ್ರು. ಸ್ನಾನ ಆಗಿ ಸುಳಿಸಿ ಊಟಕ್ಕೆ ಬಡಿಸಲು ಶುರು ಮಾಡ್ತು ಅಂತಂದ್ರೆ ಊಟ ಶುರು ಆಗುವವರೆಗೆ ಏನ್ ಗದ್ದಲ ಏನ್ ಗದ್ದಲ, ಬಹಳ ಆನಂದದಿಂದ ಗದ್ದಲ ಮಾಡ್ತಾ ಇರ್ತಾರೆ. ಅದಕ್ಕೆ ಅಂತಂದ್ರೆ ರುಚಿಕರವಾದಂತಹ ಪದಾರ್ಥಗಳು ಒಂದೊಂದಾಗಿ ಬರ್ತಾ ಇರ್ತದೆ. ಇನ್ನೇನು ತಿನ್ನೋದಕ್ಕಿದ್ದೇವೆ ತಿನ್ನೋದಕ್ಕಿದ್ದೇವೆ, ಇವುಗಳೆಲ್ಲ ಬಹಳ ಸುಧಾಗಿದೆ. ಇವತ್ತು ಪಕ್ಷ ಭೋಜನಗಳ ಸಮಾರಂಭ ನಡೀತಾ ಇದೆ ಇಲ್ಲಿ ಅಂತಂದ್ಬಿಟ್ಟಿದೆ. ಬಹಳ ಆನಂದದಿಂದ ಇರ್ತಾರೆ. ಅದರಿಂದ ಆ ಆನಂದದ ಅಲ್ಲೋಲ ಕಲ್ಲೋಲ ಯಾವಾಗ ಊಟಕ್ಕೆ ಶುರು ಮಾಡಿದ್ರು ನನಗೆ ಸದ್ದು ಗದ್ದಲ ಕಡಿಮೆ ಆಗ್ತಾ ಬರ್ತದೆ. ಶ್ರೀರಾಮಕೃಷ್ಣ ಕೊನೆಯದಾಗಿ ಸಿಹಿ ಮೊಸರು ಬಡಿಸಿದಾಗ ಕೇವಲ ಸುಪ್ ಸುಪ್ ಶಬ್ದ ಮಾತ್ರ. ಸಿಹಿ ಮೊಸರು ಬಡಿಸಿದಾಗ ಅಂತಂದ್ಬಿಟ್ರು ಶ್ರೀರಾಮಕೃಷ್ಣ. ಇದು ನಮ್ಗೇನಾಗ್ತಾಗತ್ತೆ, ಇದೇನು ಸಿಹಿ ಮೊಸರು? ಸಿಹಿ ಮೊಸರು ಯಾರಪ್ಪ ತಿನ್ನೋರು? ಇಲ್ಲಿ ದಕ್ಷಿಣ ಭಾರತದಲ್ಲಿ ಅದು ಹುಳಿ ಆದಷ್ಟು ರುಚಿ ಜಾಸ್ತಿ ಇರ್ತೀವಿ. ಇಲ್ಲಿ ಬಂಗಾಳದಲ್ಲಿ ಮಧುರೆಯಿಂದ ಸಮಾಪ್ತತೆ ಇದು ಕೂಡ ಅಷ್ಟೆ. ಕೊನೆಯದಾಗ ಪಾಯಸ, ಆಮೇಲೆ ಹುಳಿ ಬಜ್ಜಿ ಹಾಕಿ ಒಂದು ಸ್ವಲ್ಪ ಬಜ್ಜಿಯನ್ನ ಹಿಂದೆ ಇದ್ರೆ ಊಟ ಮುಗಿದಿದೆ. ಅಲ್ಲಿ ಹಾಗಲ್ಲ, ಪಾಯಸ ಕೊಡದ ಮೇಲೆ ಊಟ ಮುಕ್ತಾಯ. ಮಧುರೆಯಿಂದ ಸಮಾಪ್ತತೆ, ಸಿಹಿಯಿಂದ ಸಮಾಪ್ತಿ. ಸಿಹಿ ಮೊಸರು ಕೂಡ ಒಂದು ಬಗೆಯ ಸಿಹಿ ತಿಂಡಿ ಅವರಿಗೆ. ಅದನ್ನ ಸಕ್ಕರೆ ಹಾಕಿಯೇ, ಆ ಹಾಲಿಗೆ ಸಕ್ಕರೆ ಹಾಕಿಯೇ ಹೆಪ್ಪು ಹಾಕಿರ್ತಾರೆ. ಅಥವಾ ಒಂದು ಬಗೆಯ ಬೆಲ್ಲ ಇರುತ್ತೆ, ಅದನ್ನ ಹಾಕಿಯೇ ಅವರು ಹೆಪ್ಪು ಹಾಕಿ ಇಟ್ಟಿರ್ತಾರೆ. ಬಹಳ ಅದ್ಭುತವಾಗಿರ್ತದೆ. ಅದನ್ನು ತಿನ್ನುವಾಗ ಕೇವಲ ಸುಪ್ ಸುಪ್ ಸುಪ್ ಮಾತ್ರ ಅಂತ ಆ ಉದಾಹರಣೆ ಹೇಳಿದ್ರು. ಬಂಗಾಳದ ಉದಾಹರಣೆ, ಬಂಗಾಳದ ಸಂತರ್ಪಣೆ ಆದ್ರಿಂದ ಬಂಗಾಳಿ ಅಡಿಗೆ ಬಗ್ಗೆ ಹೇಳಿದ ಅಷ್ಟೇ. ಊಟ ಮುಗಿದ ಬಳಿಕ ಸಮಾಧಿ. ಸಮಾಧಿ ಸ್ಥಿತಿಯೇ ಜ್ಞಾನ. ನಿಜವಾದ ಜ್ಞಾನ, ಅನುಭವಪೂರ್ಣವಾದಂತಹ ಜ್ಞಾನ ಬರ್ತಕ್ಕಂತಹದ್ದು ಸಮಾಧಿ ಸ್ಥಿತಿಯಲ್ಲಿ ಮಾತ್ರವೇ. ಅಲ್ಲಿವರೆಗೆ ಸಾಧನೆ, ಸಾಧನೆಯ ಹೊತ್ತಿದ ಗಲಾಟೆ. ನಾನು ರಾಜಯೋಗ ಅಭ್ಯಾಸ ಮಾಡ್ತಾ ಇದ್ದೇನೆ ಅಂತ ಇವನು, ಇಲ್ಲ ರಾಜಯೋಗಕ್ಕಿಂತ ಭಕ್ತಿಯೋಗವೇ ಶ್ರೇಷ್ಠವಾದ ಅಂತ ಅವನು, ಈ ರಾಜಯೋಗದ ವಿವರಗಳನ್ನೆಲ್ಲ ಕುರಿತಾಗಿ ಹೇಳುವಂತಹದ್ದು ಇವನು, ಭಕ್ತಿಯೋಗದ ವೈಭವಗಳನ್ನು ತಿಳಿಸುವಂತಹದ್ದು ಅವನು. ಹೀಗೆ ಸಾಧನೆಗಳ ಬಗ್ಗೆ ಮಾತುಕತೆ ಬಂದು ಹಾಗೆ ಸಾಧನೆ ಮಾಡಿದ್ರೆ ಬೇಗ ಸಿದ್ಧಿ ಆಗುತ್ತೆ ಕೊಡು, ಹೀಗೆ ಸಾಧನೆ ಮಾಡಿದ್ರೆ ಅಷ್ಟೇನು ಬೇಗ ಆಗೋದಿಲ್ಲ ಅಂತ ಈ ಬಗೆಯ ಮಾತುಕತೆಗಳು ಸಾಧನೆಗೆ ಸಂಬಂಧಪಟ್ಟಂತೆ. ಮೊದಲು ಮೊದಲು ಮಾತು ಬರೀ ಮಾತಾದ್ರೆ ಸಾಧನೆಯಿಂದ ಸಿದ್ಧಿ ಏನಾಗುತ್ತೆ? ಅದರಿಂದ ಒಂದು ಸಾಧನೆ ಕೂತ್ಕೊಳ್ಬೇಕು. ಸಾಧನೆಯ ಕುರಿತಾಗೆ ಎಷ್ಟೋ ಹೊರಗಡೆಯ ಗಲಾಟೆ ಕಡಿಮೆ ಆಗುತ್ತೆ. ಹೊರಗಡೆ ಗಲಾಟೆ ಅಂದ್ರೆ ಏನು? ಇವರು ಮಾಡ್ತಕ್ಕಂತಹ ಗಲಾಟೆ ಕಡಿಮೆ ಆಗುತ್ತೆ. ಹೊರಗಡೆ ಗಲಾಟೆ ಅಂದ್ರೆ ಇದೆ ಸಿಟಿ ಮಾರ್ಕೆಟ್ ಗಲಾಟೆ ಅಲ್ಲ, ಇವನಿಂದ ಆಗುತ್ತಲ್ಲ ಗಲಾಟೆ ಅದು ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಕೈ ಕಟ್ಟಿಕೊಂಡು ಕಣ್ಣು ಮುಚ್ಚಿಕೊಂಡು ತುಟಿ ಮುಚ್ಚಿಕೊಂಡು ಅವನು ಕೂತಾಗ್ತಾನೆ, ಏನು ಗಲಾಟೆ ಇದೆ ಅಲ್ಲಿ? ಹೊರಗಡೆ ಗಲಾಟೆ ನಿಂತಿದೆ, ಅವನ ಹೊರಗಡೆ ಗಲಾಟೆ ನಿಂತಿದೆ. ಆದ್ರೂ ಒಳಗಡೆ ಗಲಾಟೆ, ಆ ಗಲಾಟೆ ಕೂಡ ನಿಲ್ಬೇಕು. ಅಂತೂ ಧ್ಯಾನದಲ್ಲಿ ಆ ಸಿಪ್ ಸಿಪ್ ಅಂತ ಹೇಳ್ತಕ್ಕಂಥ ಸುಪ್ ಸಿಪ್ ಅಂತ ಹೇಳ್ತಕ್ಕಂಥ ಸದ್ದು ಆ ಒಳಗಡೆ ಗಲಾಟೆ ಅಂತ ತಗೊಂಡು ಹೋದ್ರೆ ನೀವು, ಆಮೇಲೆ ಆ ಧ್ಯಾನ ಕೂಡ ಗಣಿತವಾಗಿ ಸಮಾಧಿಯಲ್ಲಿ ಅದು ಪರಿವರ್ತನ ಹೊಂದಿದಾಗ ಪರಮಶಾಂತಿ, ಮಹಾಶಾಂತಿ, ಮಹಾನಿರ್ವಾಣ ಅದನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಬಳಿಕ ಸುತ್ತಮುತ್ತ ಇದ್ದಂತಹ ಮಾಸ್ಟರಿಗೆ ಮತ್ತು ಪ್ರಾಣಪ್ರಜ್ಞೆಗೆ ಹೇಳ್ತಾರೆ. ಅನೇಕರು ಬ್ರಹ್ಮಜ್ಞಾನದ ವಿಷಯವಾಗಿ ಮಾತನಾಡ್ತಾರೆ, ಆದ್ರೆ ಅವರ ಮನಸ್ಸು ಪ್ರಾಪಂಚಿಕ ವಸ್ತುಗಳ ಕಡೆಗೆ, ಮನೆ ಮಠ ಹಣ ಕೀರ್ತಿ ಇಂದ್ರಿಯ ಸುಖ ಇವುಗಳ ಕಡೆಗೆ ಹರಿದು ಹೋಗಿಬಿಟ್ಟಿರುತ್ತದೆ. ಸ್ಮಾರಕ ಸ್ತಂಭದ ಕೆಳಗಡೆ ನಿಂತಿರುವವರೆಗೆ ಗಾಡಿ ಕುದುರೆ ಆಂಗ್ಲ ಪುರುಷರು ಮತ್ತು ಆಂಗ್ಲ ಮಹಿಳೆಯರು ಯಾನಗಳನ್ನು ನೋಡಬಹುದು. ಆದರೆ ಅದರ ಮೇಲೆ ಹೊತ್ತಿದ್ರೆ ಆಗ ಕಾಣ್ತದೆ ಆಕಾಶ ಮತ್ತು ಸಮುದ್ರ ಸುಮ್ಮನೆ ವಿಶಾಲವಾಗಿ ಹತ್ಕೊಂಡಿರೋದು. ಆಗ ಮನೆ ಕುದುರೆ ಗಾಡಿ ಮನುಷ್ಯರು ಇವು ಯಾವ ಕಾಣು, ಕಂಡರು ಅವೆಲ್ಲ ಇರುವಿನ ಹಾಗೆ ಕಾಣುತ್ತವೆ ಅಂತ ಹೇಳಿದರು. ಇಲ್ಲಿ ಸ್ಮಾರಕ ಸ್ತಂಭದ ಒಂದು ಉದಾಹರಣೆ ಕೊಟ್ಟರು. ಕಲ್ಕತ್ತದಲ್ಲಿ ಇರ್ತಕ್ಕಂತಹ ಸ್ಮಾರಕ ಸ್ತಂಭ ಅಕ್ಟರ್ ಲೋನಿ ಮಾನ್ಯುಮೆಂಟ್, ದೊಡ್ಡ ಸ್ತಂಭ, ಎತ್ತರದ ಸ್ತಂಭ. ಆ ಸ್ತಂಭದ ಬುಡದಲ್ಲಿ ನಿಂತುಕೊಂಡಾಗ ಸುತ್ತಮುತ್ತ ಇರ್ತಕ್ಕಂತಹ ನಾಲ್ಕಾರು ರಸ್ತೆಗಳೇನಿವೆಯೋ ಆ ರಸ್ತೆಗಳು ಬಹಳ ಪ್ರಸಿದ್ಧವಾದಂತಹ ರಸ್ತೆಗಳು. ಅಲ್ಲಿ ಯಾರ್ಯಾರು ಓಡಾಡ್ತಾರಂತೆ, ಆಗ ಏನೇನ್ ಕಾಣಿಸ್ತಂತೆ, ಗಾಡಿ ಕುದುರೆ ಆಂಗ್ಲ ಪುರುಷರು ಮತ್ತು ಆಂಗ್ಲ ಮಹಿಳೆಯರು ಇವರೆಲ್ಲ ಕಾಣ್ತಾರಂತೆ. ಇಲ್ಲಿ ಆಂಗ್ಲ ಪುರುಷರು ಆಂಗ್ಲ ಮಹಿಳೆಯರು ಕಾಣ್ತಾರೆ ಅಂತ ಹೇಳಿದ್ರೆ ಏನರ್ಥ ಅಂದ್ರೆ, ಆ ಸ್ಥಳದಲ್ಲಿ ಮಾತ್ರವೇ ಬ್ರಿಟಿಷರು ವಾಸವಾಗಿದ್ದಂತಹ ಜಾಗ, ಅವರು ಓಡಾಟಗಳು ಅಲ್ಲಿ ಜಾಸ್ತಿ. ಇವರು ಯಾವತ್ತೂ ಆ ದಾರಿಯಾಗಿ ಹೋಗಿದ್ದಾಗ ಅದನ್ನು ಕಂಡಿದ್ರು ಶ್ರೀರಾಮಕೃಷ್ಣ. ಅದ್ರ ಹೇಳ್ತಾ ಇದ್ದಾರೆ, ಏನಪ್ಪ ಆಂಗ್ಲ ಮಹಿಳೆಯರು ಕಾಣ್ತಾ ಇದ್ದಾರೆ ಅಂತಂದ್ರೆ ಏನಿಗೆ ಏನು ವಿಶೇಷ ಇದೆಯೋ ಏನೋ, ಶ್ರೀರಾಮಕೃಷ್ಣ ಹೇಳಿದ್ದಲ್ವಾ ಅದನ್ನೇನೋ ಒಂದು ವಿಶೇಷ ಇರಬೇಕಲ್ಲ. ಹಾಗೇನೂ ಇಲ್ಲ, ಆ ಜಾಗ ಆಂಗ್ಲ ಮಹಿಳೆಯರು ಆಂಗ್ಲ ಪುರುಷರು ಓಡಾಡ್ತಕ್ಕಂಥ ಜಾಗ, ಅವರು ವಸತಿಯ ಜಾಗ ವಸಾಹತವಾಗಿದ್ದು ಅಂತ ಅಷ್ಟೇ ಅರ್ಥ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ, ಆ ಸ್ಮಾರಕ ಸ್ತಂಭದ ಬುಡದಲ್ಲಿದ್ದಾಗ ಇವರೆಲ್ಲ ಓಡಾಡ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತದೆ. ಗಾಡಿಗೆ ದಾರಿಯಾಗಿ ಕಾಣ್ತದೆ, ಕುದುರೆಗೆ ಕುದುರೆ ಆಗಿ ಕಾಣ್ತದೆ, ಆಂಗ್ಲ ಮಹಿಳೆಯರು ಅಂತಲೇ ಕಾಣ್ತದೆ, ಆಂಗ್ಲ ಪುರುಷರು ಅಂತಲೇ ಕಾಣ್ತದೆ, ಸ್ಪಷ್ಟವಾಗಿ ಗೋಚರಿಸುತ್ತದೆ ಪ್ರತಿಯೊಂದು ಕೂಡ. ಆದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದೇ ಸ್ಮಾರಕ ಸ್ತಂಭದ ಅತ್ಯಂತ ಎತ್ತರದ ಜಾಗಕ್ಕೆ ಹೋಗಿ ಮೇಲ್ಗಡೆ ಏರಿ ನಿಂತ್ಕೊಳ್ತು ಅಂತ ಹೇಳಿದ್ರೆ, ನಿಂತ್ಕೊಂಡು ಕೆಳಗಡೆ ನೋಡ್ತು ಅಂತ ಹೇಳಿದ್ರೆ, ವಿಶಾಲವಾದಂತಹ ಸಮುದ್ರ, ಕಲ್ಕತ್ತದ ಪಕ್ಕದಲ್ಲೇ ಸಮುದ್ರ, ಎಲ್ಲೆಲ್ಲೂ ನೀರು, ಹಾಗೆ ಮೇಲ್ ನೋಡ್ತು ಅಂತ ಹೇಳಿದ್ರೆ ವಿಶಾಲವಾದ ನೀಲಿ ಆಕಾಶ, ಇದು ಮಾತ್ರವೇ ಕಾಣ್ತದೆ. ಮತ್ತು ಸ್ವಲ್ಪ ಕೆಳಗಡೆ ನೋಡ್ತು ಅಂತ ಹೇಳಿದ್ರೆ, ಆಗ ಈ ಗಾಡಿ ಮನೆ ಕುದುರೆ ಮನುಷ್ಯರು ಇವರು ಕೂಡ ಕಾಣ್ತಾರೆ, ಕಂಡು ಕೂಡ ಇರುವೆಗಳಂತೆ ಕಂಡು ಬರ್ತಾರೆ ಅಂತ. ಎಷ್ಟು ಅದ್ಭುತವಾಗಿದೆ ಈ ಉದಾಹರಣೆ, ಆಲೋಚನೆ ಮಾಡಿ ನೋಡಿ. ನಾವು ಎಲ್ಲಿಯವರೆಗೆ ಈ ಪ್ರಾಪಂಚಿಕ ಮನುಷ್ಯರು ಅಂತ ಈ ಒಂದು ಸ್ಥಿತಿಯಲ್ಲಿ ಇರ್ತೇವೋ ಅಲ್ಲಿವರೆಗೆ ಅವನು ಹಾಗೆ ಮಾಡ್ಬೋದೆ, ಇವನು ಹೀಗೆ ಮಾಡ್ಬೋದೆ, ಅವನು ಅವನು ಅವನು ಒಳ್ಳೆಯವನು, ಇವನು ಕೆಟ್ಟವನು, ಅವನು ದುಷ್ಟ, ಇವನು ಶಿಷ್ಟ ಇತ್ಯಾದಿ ನಾನಾ ಬಗೆಯಿಂದ ನಾವು ಮಾತನಾಡ್ತಾ ಇರ್ತೇವೆ. ಯಾವಾಗ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಅಂತಿರ್ತಕ್ಕಂಥ ಅದು ಮೂಲಾಧಾರದಿಂದ ಮೇಲೇರಿ ಅನಾಹತ ಚಕ್ರಕ್ಕೆ ಬಂತದೋ, ಅನಾಹತ ಚಕ್ರದಿಂದ ಮೇಲೇರಿ ವಿಶುದ್ಧ ಚಕ್ರ ಇತ್ಯಾದಿ ಮೇಲೆ ಇರ್ತದೋ, ಆಗ ನಮ್ಮ ಮನಸ್ಸಿನ ಮಟ್ಟ ಮೇಲೆ ಇರ್ತದೆ. ಆಗ ನಾವು ನೋಡತಕ್ಕಂತಹ ದೃಷ್ಟಿ ಬೇರಾಗ್ತದೆ. ಆಗ ನಾವು ಮನುಷ್ಯರನ್ನ ಮನುಷ್ಯರಾಗಿ ನೋಡದೇ ಇಲ್ಲ. ಎಲ್ಲರಲ್ಲೂ ಕೂಡ ಅದೇ ಚೈತನ್ಯ ಇರ್ತಕ್ಕಂತಹ ಕಾಣ್ತದೆ. ದೃಷ್ಟಿ ಬದಲಾವಣೆ ಆಗಿಬಿಡ್ತದೆ. ಸ್ವಾಮಿ ಯತೀಶ್ವರಾನಂದಜಿಯವರು ಇಲ್ಲಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಬ್ರಹ್ಮಚಾರಿಗಳಲ್ಲಿ ಮತ್ತು ಇಲ್ಲಿ ಅಸೈನ್ಯದಲ್ಲಿ ಭಕ್ತಾದಿಗಳಲ್ಲಿ ಕೆಲವು ಹೆಚ್ಚು ಕಡಿಮೆಗಳು ಆಗ್ತಾ ಇರುತ್ತವೆ, ಅದನ್ನೆಲ್ಲ ಅವರಿಗೆ ಹೇಳೋದು, ಅವರು ಅದಕ್ಕೆಲ್ಲ ಪರಿಹಾರ ಹೇಳ್ತಾ ಇರೋದು, ಇದೆಲ್ಲ ನಡೀತಾ ಇತ್ತು, ಹಾಗೆಲ್ಲ ಮಾಡಬಾರ್ದಪ್ಪ, ಹೀಗೆಲ್ಲ ಮಾಡಬಾರ್ದಪ್ಪ ಅಂತ ಹೇಳಿ ಮನೆಗೆ ಒಂದ್ಸರ್ತಿ ಬ್ರಹ್ಮಚಾರಿಗಳಿಗೆಲ್ಲ ಸಾಧುಗಳಿಗೆಲ್ಲ ಹೇಳಿದ್ವಿ, ನೋಡಿ ನಮ್ಮ ದೈನಂದಿನ ಜೀವನದ ಎಷ್ಟೋ ಸಮಸ್ಯೆಗಳನ್ನ ಕೆಳಮಟ್ಟದಿಂದ ಬಗೆಹರಿಸುವುದಕ್ಕೆ ಸಾಧ್ಯವಿಲ್ಲ. ಕೆಳಮಟ್ಟದಿಂದ ಬಗೆಹರಿಸುವುದು ಅಂತಂದ್ರೆ ಸುಳ್ಳು ಹೇಳಬೇಡ, ಕಲಿಯಬೇಡ, ಕೊಲಬೇಡ, ಚಾಡಿ ಹೇಳಬೇಡ ಇತ್ಯಾದಿ ಎಳೆ ಮಕ್ಕಳಿಗೆ ಹೇಳ್ಕೊಟ್ಟಾಗ ಹ್ಞೂ ಆಗಲಿ ಅಂತ ಹೇಳ್ಬಿಡುತ್ತೆ ಮಗು, ಆಮೇಲೆ ಮತ್ತಲ್ಲಿ ಹೋಗಿ ಹಾಗೆ ಮಾಡ್ಬಿಡುತ್ತೆ. ಅದಕ್ಕೆ ಅಂತ ಹೇಳಿದ್ರೆ ಒಂದು ಸೋದರ ಭಾವದಿಂದ ಇರಬೇಕಾದದರ ಅವಶ್ಯಕತೆ, ಅದರ ಮಹತ್ವ ಆ ಮಕ್ಕಳಿಗೆ ಗೊತ್ತಾಗಿಲ್ಲ. ಅದರ ಪರಿಣಾಮವಾಗಿ ಸಣ್ಣ ಬುದ್ಧಿಯನ್ನು ಹಾಗೆ ಇಟ್ಕೊಂಡಿರುತ್ತೆ. ಎಲ್ಲಿವರೆಗೆ ಸಣ್ಣ ಬುದ್ಧಿ ಇರುತ್ತೋ ಅಲ್ಲಿವರೆಗೆ ಜಗಳ ತಪ್ಪಿದ್ದೇ ಅಲ್ಲ. ಯಾವಾಗ ದೊಡ್ಡ ಮನಸ್ಸಾಗುತ್ತೋ, ಎಲ್ಲ ನಾನು ಬಹಳ ಸರಳವಾದ ಕಾರಣದಲ್ಲಿ ಹೇಳ್ತಾ ಇದ್ದೀನಿ, ಇದನ್ನೇ ಬಹಳ ಶಾಸ್ತ್ರೀಯವಾದಂತಹ ದೊಡ್ಡ ದೊಡ್ಡ ಶಬ್ದಗಳನ್ನೆಲ್ಲ ಉಪಯೋಗಿಸಿ ಹೇಳ್ಬೋದು. ನೀವು ಭೇಷ್ ಭೇಷ್ ಎನ್ಬೋದು, ಅದೇನು ಅರ್ಥ ಆಗಿರೋದಿಲ್ಲ. ಮತ್ತೆ ನಾನು ಸಣ್ಣ ಮನುಷ್ಯರಾಗಿ ಉಳಿಯುವುದಾಗುತ್ತೆ. ಅದಕ್ಕೋಸ್ಕರ ನಾನು ಅತ್ಯಂತ ತಿಳಿಯಾದ ಕನ್ನಡ ಆಸೆ ಆಸೆ ಹೇಳ್ತಾ ಇರ್ತೇನೆ. ಹೃದಯ ವಿಶಾಲವಾಯಿತು ಅಂತ ಹೇಳಿದ್ರೆ ಭಗವದ್ಭಾವದಿಂದ, ಭಗವತ್ ಎಷ್ಟು ವಿಶಾಲ ಎಷ್ಟು ಅನಂತ, ನಾವು ನಿಜವಾಗಿ ಭಗವಂತನನ್ನ ಭಾವಿಸಿದ್ದೇ ಆದ್ರೆ ನಮ್ಮ ಹೃದಯ ವಿಶಾಲವಾಗುತ್ತೆ, ಮೃದುವಾಗುತ್ತೆ. ಆದ್ರೆ ನಾವು ಭಗವಂತ ವಿಗ್ರಹ ಇಟ್ಕೊಂಡು ಆ ವಿಗ್ರಹವನ್ನೇ ಮುಟ್ಟಿ ಭಗವಂತ ಅಂದ್ರೆ ಇದೇ ತರ ಕಲ್ಲನಾಗಿರ್ತಾನೆ ಅಂತ ಹೇಳಿ ನಮ್ಮ ಹೃದಯ ಕೂಡ ಕಲ್ಲನಾಗಿಬಿಟ್ಟಿದೆ. ಇವ್ರ ಕಲ್ಲು ಅವರಿಗೆ, ಅವ್ರ ಕಲ್ಲು ಇವರಿಗೆ ಅಲಟ್ಪಟ್ಟ. ಆದ್ರಿಂದ ಏನೇನು ಗಲಾಟೆ ಆಗುತ್ತೆ? ದೇವರು ಅಂತಂದ್ರೆ ಸಚಿದಾನಂದ ಸ್ವರೂಪ, ಜ್ಞಾನ ಸ್ವರೂಪ, ಕರುಣಾಮಯ ಇತ್ಯಾದಿ ಅವನ ಅನಂತ ಕಲ್ಯಾಣ ಗುಣಗಳನ್ನ ಸೇರಿಸ್ಕೊಂಡು ನಾವು ಆಲೋಚನೆ ಮಾಡಬೇಕು. ಸೇರಿಸ್ಕೊಂಡು ಆಲೋಚನೆ ಮಾಡಬೇಕು. ಹೀಗೆ ಮಾಡಿದಾಗ ಏನಾಗುತ್ತೆ, ನಮ್ಮ ಅನುಭವ ಅಂತ ಇರ್ತಕ್ಕಂಥದ್ದು ಬಹಳ ದೊಡ್ಡದಾಗ್ತದೆ. ಯಾವಾಗ ಅನುಭವ ದೊಡ್ಡದಾಗ್ತದೋ ಆಗ ಈ ಬಾಕಿ ಚಿಲ್ಲರೆ ವಿಚಾರಗಳು ನಮ್ಮನ್ನ ಸತಾಯಿಸೋದಿಲ್ಲ. ಯಾರು ಬೈದ್ರು, ಯಾರು ಏನು ಹೇಳಿದ್ರು ಅದನ್ನೆಲ್ಲ ನೆನಪಿಟ್ಟುಕೊಳ್ಳೋಕೆ ಅವನಿಗೆ ಸಮಯ ಇಲ್ಲಿದೆ. ಸಾಧನೆಯ ಕಾಲದಲ್ಲಿ, ಸಾಧನೆಯ ತೀವ್ರತೆಯ ಕಾಲದಲ್ಲಿ ನನಗಿನ್ನೂ ಸಾಕ್ಷಾತ್ಕಾರವಾಗಿಲ್ವಲ್ಲ, ನನಗಿನ್ನೂ ಸಾಕ್ಷಾತ್ಕಾರವಾಗಿಲ್ವಲ್ಲ ಅಂತ ಹೇಳ್ತಕ್ಕಂಥ ಒಂದೇ ಚಿಂತೆ ಪ್ರಬಲವಾಗಿ ಅವನಿಗೆ ಯಾರು ಬೈದ್ರೋ, ಯಾರು ಹೊಡೆದ್ರೋ, ಯಾರು ಅವಮಾನ ಮಾಡಿದ್ರೋ, ಯಾರು ಸಮ್ಮಾನ ಮಾಡಿದ್ರೋ ಏನು ಗೊತ್ತಾಗೋದಿಲ್ಲ. ಸಾಕ್ಷಾತ್ಕಾರ ಆದ ಮೇಲೆ ಆನಂದ ಶುರುವಾಗ್ಬಿಡುತ್ತೆ. ಮತ್ತು ಮತ್ತು ಬಂದ್ಬಿಡುತ್ತೆ ಆನಂದದ ಮತ್ತು ಏರ್ಬಿಡುತ್ತದೆ. ಆ ಆನಂದದ ಮತ್ತಲ್ಲಿರುವಾಗ ಯಾರು ಹೊಡೆದ್ರೋ, ಯಾರು ಹೊಡೆದ್ರೋ, ಯಾರು ಬೈದ್ರೋ, ಯಾರು ಹೊಗಳಿದ್ರೋ ಅದೇನು ಅರ್ಥವೇ ಆಗುದಿಲ್ಲ ಅವನಿಗೆ. ಹೆಣ್ಣು ಕೊಡುಗರು ಉದಾಹರಣೆ ತಗೊಳ್ಬೇಕಾದ್ರೆ ಚೆನ್ನ ಕುಡಿದು ಅವ್ನು ಏರಿದೆ ಅಂತ ಹೇಳಿದ್ರೆ ಅವ್ನು ನಾಲ್ಕು ಬಡಿತಾರೆ. ಏ ಬಡಿಬೇಡ್ವಾ, ಬರವಾ ಬಡಿಬೇಡ್ವಾ, ಅದನ್ನ ಮಾತಾಡ್ಕೊಡು. ನಾನು ಕೇಳಿದ್ದೀನಿ ಇದನ್ನ, ಇಲ್ಲ ನಮ್ ಗೇಟ್ ಎದುರುಗಡೆ ಕುಡಿದು ಒಬ್ಬಿದ್ದ ಬೆಳಿಗ್ಗೆ ಮತ್ತು ನಾಲ್ಕೂವರೆ ಗಂಟೆಗೆ ಗಲಾಟೆ. ಅವನು ಅಂಗಡಿಯವನು ಅಟ್ಕೊಂಡು ಬಂದ್ಬಿಟ್ಟಿದ್ದೆ, ಯಾಕಂದ್ರೆ ದುಡ್ಡು ಕೊಡದೆ ಓಡ್ ಬಂದ್ಬಿಟ್ಟಿದೆ. ನಮ್ಮ ಕುಡಿದು ಅಮ್ಮನ ಏರಿದ ಮೇಲೆ ದುಡ್ಡು ಯಾರಿಗೆ ಕೊಡಬೇಕು? ದುಡ್ಡು ಅಂತ ಹೇಳಿದೆ, ದುಡ್ಡೇ ಇಲ್ಲ. ದುಡ್ಡು ಇಲ್ಲ, ಕೊಡ್ಬೇಕಾದ್ರು ಇಲ್ಲ, ಕೊಡುವವರು ಇಲ್ಲ, ಎಲ್ಲ ಒಂದೇ. ಹಾಗೆ ಅವ್ ಬಂದ್ಬಿಟ್ಟು ನಾನು ಸೇರ್ಕೊಂಡು ಸೇರ್ಕೊಂಡು ಅವನು ಸೈಕಲ್ ಹಾಕೊಂಡು ಬಂದಿದ್ದಾನೆ. ಇವನಲ್ಲಿ ಮತ್ತೇನು ಬಿದ್ದ್ಬಿಟ್ಟಿದ್ದಾನೆ, ಒಂದೇ ಸೊನ್ನೆ ಬಿಗಿತಾ ಇದ್ದಾನೆ. ಕೊಡೋ, ನೀವು ಕೊಡ್ಬೇಕಾದ್ರೆ ಬಾಕಿ ಕೊಡೋ. ನಾನು ಅದು ಬಹಳ ಜೋರಾಗಿ ಕೇಳ್ತಾ ಇತ್ತು, ಅಲ್ಲಿ ಮಾಡಿ ಮೇಲೆ ಬಂದ್ಕೊಂಡಿದ್ದೆ. ಅದರಿಂದ ಕೇಳ್ತಾ ಇತ್ತು, ಓಡ್ ಬಂದು ಹೀಗೆ ಮರೆ ಮಾಡಿಸ್ಕೊಂಡು ಕೇಳ್ತಾ ಇದ್ದೆ. ಅದನ್ನ ಸ್ವಾರಸ್ಯವಾಗಿ ಅನುಭವಿಸ್ತಾ ಇತ್ತು. ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಅದನ್ನು ಉದಾಹರಣೆ ಕೊಟ್ಟೆ. ಅದನ್ನ ಈ ತರ ಆನಂದದ ಔನ್ನತ್ಯ ಸಾಧ್ಯ ನಮ್ಮಲ್ಲಿ ಬಂದಾಗ, ಮನಸ್ಸು ಬಹಳ ಬೇರೆ ಏರಿದಾಗ, ಪ್ರಾಪಂಚಿಕ ಜೀವನದ ಈ ಸಣ್ಣ ಪುಟ್ಟ ಚಿಂತನೆ ವಿಚಾರಗಳು ನಮ್ಮನ್ನ ಬಾಧಿಸೋದೇ ಇಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಅನುಭವ ಆಗುವವರೆಗೆ ಜ್ಞಾನ ವಿಚಾರಗಳ ಕಾರ್ಯ. ಆಮೇಲೆ ಜ್ಞಾನ ವಿಚಾರ ಅಂತ ಹೇಳ್ತಕ್ಕಂಥದ್ದು ಎಲ್ಲ ನಿಂತೋಗ್ಬಿಡ್ತದೆ. ಅದನ್ನೇ ತ್ರೈಲೋಕ್ಯನಾಥ ಸನ್ಯಾಸ ಹೇಳ್ತಕ್ಕಂಥವರು ಬಂಗಾಳಿ ಭಾಷೆಯಲ್ಲಿ ಒಂದು ಹಾಡು ಬರೆದಿದ್ದಾರೆ. ಅಮಾಯ್ ದೇಮಾ ಪಾದೋಲ್ ಕೋರಿ ಬ್ರಹ್ಮಮಯಿ, ಓ ಬ್ರಹ್ಮಮಯಿ ನನ್ನನ್ನು ಹೊತ್ತು ನನ್ನಾಗಿ ಮಾಡು, ಇದಂತ ಪ್ರಾರ್ಥನೆ. ಸರಿ ಮಾಡೋ ಅಂತ ಕೇಳಬೇಕು, ಕೆಟ್ಟೋಗಿರ್ತಕ್ಕಂಥದ್ದು ಇಲ್ಲಿ ಹುಚ್ಚು ನನ್ನಾಗಿ ಮಾಡ. ಎಂತ ಹುಚ್ಚದು, ಆರು ಕಾದು ನಾಯಿ ಮಾ ಜ್ಞಾನ ವಿಚಾರೆ. ಅಮ್ಮ ಇನ್ನು ಈ ಜ್ಞಾನ ಮತ್ತು ವಿಚಾರದಿಂದ ಕೆಲಸವಿಲ್ಲ ನನಗೆ, ಅದರಿಂದ ನನಗೇನು ಆಗ್ಬೇಕಾಗಿಲ್ಲ. ತೋಮಾರ ಪ್ರೇಮೇರ್ ಸುರಾಪಾನಿ ಕೊರೋ ಮಾತೋವಾರ, ಅಮ್ಮ ನಿನ್ನ ಪ್ರೇಮದ ಸುರಾಪಾನದಲ್ಲಿ ನನ್ನನ್ನು ಮತ್ತೊಂದನ್ನಾಗಿ ಮಾಡು. ಪ್ರೇಮ ತೊರ್ತಕ್ಕಂಥದ್ದು ಸುರೆ ಇದ್ದಂತೆ, ಸುರೆ. ನಿಜವಾದ ಪ್ರೀತಿ ನಮಗೆ ಸಿಕ್ಕಿಲ್ಲ, ಆದ್ರಿಂದ ನಾವು ಈ ತರ ತಡಕಾಡ್ತಾ ಇದ್ದೇವೆ, ಶಿಕ್ಷಕರಾಗಿದ್ದೇವೆ. ನಿಜವಾದ ಪ್ರೀತಿಯ ತಿಳ್ತಕ್ಕಂಥ ಅದು ಸಿಕ್ತು ಅಂತ ಹೇಳಿದ್ರೆ ಸಿಕ್ಕೋ ಸಾಧ್ಯ ಇತ್ತು ಅಂತ ಹೇಳಿದ್ರೆ ನಮ್ಮ ಕತೆ ಹೇಗಿರುತ್ತೆ? ಆಯಾ ಭಕ್ತನಿಗೆ ಗೊತ್ತಾಗಿದೆ ಅಂತಹದೊಂದು ಪ್ರೇಮದ ಮತ್ತು ಇದೆ ಭಗವತಿಯಲ್ಲಿ ಇದೆ ಆ ಪ್ರೇಮ. ತೋಮಾರ್ ಪ್ರೇಮೇನು ಸುರಾಪಾನೆ ಕೊರೋ ಮಾತೋ ವಾರ, ನನ್ನನ್ನು ಮತ್ತೊಂದಾಗಿ ಮಾಡು. ಓಮಾ ಭಕ್ತ ಚಿತ್ತೋ ಹರ ದುಬಾವೋ ಪ್ರೇಮೋ ಶಾಗರಿ. ಅಮ್ಮ ಭಕ್ತರ ಮನಸ್ಸನ್ನ ಅಪಹರಿಸುವವಳೆ ನನ್ನ ನಿನ್ನ ಆ ಪ್ರೇಮ ಸಾಗರದಲ್ಲಿ ಮುಳುಗಿಸಿಬಿಡು. ತೋಮಾರ್ಗೆ ಪಾಗಲಾಗಾರದೆ ಕೆಹೋ ಹಾಸೆ ಕೆಹೋ ಕಾಂದಿ. ನಿನ್ನ ಈ ಹುಚ್ಚರ ಸಂತೆಯಲ್ಲಿ ಕೆಲವರು ಹೊಡ್ತಾ ಇದ್ದಾರೆ, ಕೆಲವರು ನಗ್ತಾ ಇದ್ದಾರೆ. ಕೆಲವೋ ನಾಟ್ಯ ಆನಂದ ಭರಿ, ಕೆಲವರು ಕುಳಿದಾಡ್ತಾ ಇದ್ದಾರೆ ಆನಂದ ಭರದಾಗಿ. ಈಶಾಮೋಷ ಶ್ರೀ ಚೈತನ್ಯ ಪ್ರೇಮೇ ಭರೆ ಅಚೈತನ್ಯ. ಈಶಾ ಮೋಷ ಶ್ರೀ ಚೈತನ್ಯ ಮುಂತಾದ ದೇವತೆಗಳೆಲ್ಲ ನಿನ್ನ ಪ್ರೇಮದಿಂದ ಮತ್ತರಾಗಿ ಅಚೈತನ್ಯರಾಗಿಬಿಟ್ಟಿದ್ದಾರೆ, ನಿಶ್ಚೇಷ್ಟಿತರಾಗಿಬಿಟ್ಟಿದ್ದಾರೆ. ಹಾಯ್ ಅಮ್ಮ ಅಯ್ಯೋ ಕೋಪೆ ಕೋಪೆ ಹೋಗೋ ಮಾತನ್ನು ವಿಶೇಷ ಬೀತೋರಿ. ಆ ರೀತಿಯಲ್ಲಿ ಮತ್ತರಾಗಿ ಬಿದ್ದಿರ್ತಕ್ಕಂಥವರ ಸಾಲಿನಲ್ಲಿ ನಾನೂ ಕೂಡ ಯಾವಾಗ ಸೇರಿಕೊಂಡೇನು? ಅಂತ ಒಂದು ಧನ್ಯ ಗಳಿಗೆ ನನಗೆ ಯಾವಾಗ ಬಂದಿತ್ತು? ಸ್ವರ್ಗೇತೆ ಪಾಗೋಲೇರ್ ಮೇಲ ಎನ್ನಿ ಗುರು ತೆನ್ನಿ ಚೇಲ. ಸ್ವರ್ಗದಲ್ಲಿ ಹುಚ್ಚರು ಸಂತೆ, ಅಲ್ಲಿ ಗುರು ಹೇಗೋ ಶಿಷ್ಯನು ಹಾಗೆ. ಪ್ರೇಮೇ ಕೇಳ ಕೇ ಭೂಜತೆ ಪಾರೆ. ಈ ಪ್ರೇಮದ ಆಟವನ್ನ ಸಾಮಾನ್ಯವಾದಂತಹ ಪ್ರೇಮ ಅಲ್ಲ, ಭಗವತ್ ಪ್ರೇಮ. ಆ ಪ್ರೇಮದ ಆಟವನ್ನ ಯಾರ ತಾನೇ ಅರಿಯಬಲ್ಲರು? ತೋಮಿ ಪ್ರೇಮೇ ಉನ್ಮಾದಿನಿ. ಅಮ್ಮ ನೀನು ಆ ಪ್ರೇಮದಲ್ಲಿ ಉನ್ಮತ್ತಲಾಗಿದೀಯ. ಓಮ ಪಾಗೋಲೇ ಶಿರೋಮಣಿ. ಓ ಅಮ್ಮ ಹುಚ್ಚರ ಶಿರೋಮಣಿ ನೀನು, ಹುಚ್ಚರ ಶಿಖಾಮಣಿ, ಮರುಳದ ರಾಣಿ ಅಂತ ಕರೆದಾಗಿ ಹಾಗಿದೆ ಮಾತು. ಪ್ರೇಮ ಧ್ವನಿ ಕೊರೋ ಮಾ ಧ್ವನಿ, ನಿನ್ನ ಆ ಪ್ರೇಮ ಧನದಿಂದ ನನ್ನನ್ನು ಧ್ವನಿಕನನ್ನಾಗಿ ಮಾಡು. ಕಂಗಾಲು ಪ್ರೇಮ ದಾಶೇರಿ, ಈ ಪ್ರೇಮದ ಪೈಕಿಯಲ್ಲಿ ನಾನು ಕಂಗಾಲಾಗಿಬಿಟ್ಟಿದ್ದೇನೆ. ನನ್ನ ಪ್ರೇಮ ಭಕ್ತನನ್ನಾಗಿ ಮಾಡು, ಪ್ರೇಮದಿಂದ ಹುಚ್ಚನನ್ನಾಗಿ ಮಾಡು. ಆರ್ ಕಾದ ನಾಯಿ ಮಾ ಜ್ಞಾನ ವಿಚಾರಿ. ಅಮರ್ ದೇಮ ಪಗೋದು ಕೊರೆ ಬ್ರಹ್ಮ ಮೋಹಿ, ದೇಮ ಪಗೋದು ಕೊರೆ ಬ್ರಹ್ಮ ಮೋಹಿ, ದೇಮ ಪಗೋದು ಕೊರೆ ಹರ ಕಾಜ ನಾಯಿ ಮಾ ಜ್ಞಾನ ವಿಚಾರ, ದೇಮ ಪಗೋದು ಕೊರೆ ಬ್ರಹ್ಮ ಮೋಹಿ, ದೇಮ ಪಗೋದು ಕೊರೆ ಬ್ರಹ್ಮ ಮೋಹಿ, ದೇಮ ಪಗೋದು ಕೊರೆ. ತೊಮರಿ ಪಗ್ಲ ದರದೆ ಕೇಹೋ ಹಸಿ ಕೇಹೋ ಕಲೆ ಕೇಹೋ ನಸಿ ಅನಂತೋ ಪುರಿ. ಈಶಾ ಮುಷ ಶ್ರೀ ಚೈತನ್ಯ ಪ್ರೇಮಿ ಭರೆ ಅಚೈತನ್ಯ, ಈಶಾ ಮುಷ ಶ್ರೀ ಚೈತನ್ಯ ಪ್ರೇಮಿ ಭರೆ ಅಚೈತನ್ಯ. ಹಾಯ ಕವಿ ಹೋಗ ಮಗನ್ ಅಭಿಷೇ ಮಾಯಿ, ದೇ ಮಾಗೋಲು ತೋರೆ ಬ್ರಹ್ಮ ಮಾಯಿ, ದೇ ಮಾ ಪಾಗೋಲು ತೋರೆ. ಸ್ವರ್ಗೇತೆ ಪಾಗೋಲೇರ್ ಮೇಲ ಜಿನ್ನಿ ಗುರು ತೆನ್ನಿ ಚೇದ, ಪ್ರೇಮೇರ್ ಕೆಲಕ್ಕೆ ಬೂಜತೆ ಪರೇ. ತುಮಿ ಪ್ರೇಮೆ ಉನ್ಮಾದಿನಿ ಹೋಮ ಪಗುಲೇ ಶಿರೋಮಣಿ, ತುಮ ಪ್ರೇಮಾದಿನಿ ಹೋಮ ಪಗುಲೇ ಶಿರೋಮಣಿ, ಪ್ರೇಮ ಧನೆ ಕೊರು ಮಧುನಿ ಕಂಗಾ ಪ್ರೇಮ ದಾಶೆ ಬ್ರಹ್ಮಮಣಿ ಪ್ರೇಮ ಪಗಲು ಕೊರೆ, ಬ್ರಹ್ಮಮಣಿ ಪ್ರೇಮ ಪಗಲು ಕೊರೆ, ಹರ ಕಾಜ ನಾಯಮಾ ಜನ ವಿಚಾರ ದೇಮ ಪಗಲು ಕೊರೆ, ಬ್ರಹ್ಮಮಣಿ ಪ್ರೇಮ ಪಗಲು ಕೊರೆ, ಬ್ರಹ್ಮಮಣಿ ಪ್ರೇಮ ಪಗಲು ಕೊರೆ. ಬ್ರಹ್ಮಜ್ಞಾನ ದೊರೆಯಿತು ಅಂದ್ರೆ ಸಂಸಾರಾಸಕ್ತಿ ಕಾಮಕಾಂಚನದಲ್ಲಿ ಉತ್ಸಾಹ ಎಲ್ಲ ಹೊರಟು ಹೋಗುತ್ತೆ, ಎಲ್ಲವೂ ಶಾಂತಮಯವಾಗಿಬಿಡ್ತದೆ. ಸೌದೆ ಉರಿಯುವಾಗ ಅದು ಪಟ್ ಪಟ್ ಅಂತ ಶಬ್ದ ಮಾಡುತ್ತದೆ, ಉರಿಯನ್ನು ನೋಡ್ಬೋದು, ಆದ್ರೆ ಉರಿದ ಮೇಲೆ ಗೋಲಿ ಮಾತ್ರ ಒಡೆದುಕೊಳ್ಳುತ್ತದೆ, ಆಗ ಯಾವ ಶಬ್ದವೂ ಇರದು. ಆಸಕ್ತಿ ಹೋಯಿತು ಅಂದ್ರೆ ಉತ್ಸಾಹವೂ ಹೊರಟೋಗ್ಬಿಡುತ್ತದೆ, ಕೊನೆ ಶಾಂತಿ. ಇದಿನ್ನೊಂದು ಅದ್ಭುತವಾದ ಮಾತು, ಆಲೋಚನೆ ಮಾಡಿದ್ರೆ ಅದ್ಭುತ, ಆಲೋಚನೆ ಮಾಡಿದ್ರೆ ಬರೀ ಭೂತ. ಬ್ರಹ್ಮಜ್ಞಾನ ದೊರೆಯಿತು ಎಂದ್ರೆ ಸಂಸಾರ ಆಸಕ್ತಿ ಕಾಮಕಾಂಚನದಲ್ಲಿ ಉತ್ಸಾಹ ಇವರೆಲ್ಲ ಹೊರಟೋಗ್ಬಿಡುತ್ತೆ. ಉತ್ಸಾಹ ಸಂಸಾರದಲ್ಲಿ ಆಸಕ್ತಿ, ಕಾಮಕಾಂಚನದಲ್ಲಿ ಉತ್ಸಾಹ, ಈ ಶಬ್ದ ಉಪಯೋಗಿಸಿದ್ದು ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಕಾಮಕಾಂಚನದಲ್ಲಿ ಉತ್ಸಾಹ, ಹಣದ ವಿಷಯದಲ್ಲಿ ಯಾರು ಉತ್ಸಾಹ ತೋರಿಸೋದಿಲ್ಲ, ಹಣ ಹಣ ಅಂದ್ರೆ ಹೆಣ ಕೂಡ ಉತ್ಸಾಹ ತೋರಿಸುತ್ತದೆ ಅಂತ ಒಂದು ಮಾತಿದೆ, ಹಣ ಕಂಡ್ರೆ ಹೆಣ ಬಾಯಿ ಬಿಡುತ್ತೆ ಅಂತ ಉತ್ಸಾಹ. ಹಾಗೆ ಕಾಮದ ವಿಷಯದಲ್ಲೂ ಕೂಡ ಎಂಥ ಸೋಮಾರಿ ಆಗಿರಲಿ ಅವನು, ಆ ಕಾಮಕ್ಕೆ ಸಂಬಂಧಪಟ್ಟಂತಹ ಸಮಯ ಬಂತು ಅಂತ ಹೇಳಿದ್ರೆ ಅವನು ಉತ್ಸಾಹ ಚಟುವಟಿಕೆ ಎಷ್ಟು ಚುರುಕಾಗಿದೆ ಅವನು ತಲುಪಿಡುತ್ತೆ, ಎಷ್ಟು ಚೆನ್ನಾಗಿ ಆ ಶಬ್ದವನ್ನು ಜೋಡಿಸಿದ್ದಾರೆ. ಇದೊಂದು ಅದ್ಭುತವಾದ ಉತ್ಸಾಹ, ಅದಕ್ಕೋಸ್ಕರ ಜಗತ್ತು ಅಷ್ಟೊಂದು ಉತ್ಸಾಹಮಯವಾಗಿದೆ. ಆ ಪರಮಾತ್ಮನನ್ನು ಕೂಡ ಬದಿಗೊತ್ತಿ ತನ್ನ ಪಾಡಿಗಿದೆ. ಆದರೆ ಅದು ಹೋಗಬೇಕಾದ್ರೆ ಬ್ರಹ್ಮಜ್ಞಾನ ದೊರೆಯಬೇಕು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವತ್ಯಂ ರಸೋಪ್ಯತ್ಯ ಪರಂ ದೃಷ್ಟ್ವಾ ನಿವರ್ತದೆ. ಪರಮಾತ್ಮನನ್ನು ಕಂಡಲ್ಲದೆ ಅವನ ಕಾಮಾಸಕ್ತಿ ಕಾಂಚನಾಸಕ್ತಿ ಹೋಗೋದಿಲ್ಲ. ಆದರೆ ಬ್ರಹ್ಮಜ್ಞಾನ ದೊರೆಯಿತು ಅಂತಂದ್ರೆ ಶಾಂತವಾಗಿಬಿಡುತ್ತೆ. ಯಾವ ರೀತಿಯಲ್ಲಿ ಶಾಂತವಾಗ್ತದೆ? ಉರಿಯುವ ಸೌದೆಯ ಉದಾಹರಣೆ ಕೊಡ್ತಾರೆ ಅವರು. ಸೌದೆ ಉರಿಯುವಾಗ ಛಟ್ಪಟ್ ಛಟ್ಪಟ್ ಛಟ್ಪಟ್ ಅಂತ ಸದ್ದು, ಸುಟ್ಟು ಬೂದಿ ಆದ್ಮೇಲೆ ಶಾಂತ. ಬ್ರಹ್ಮಜ್ಞಾನಾಗ್ನಿ, ಜ್ಞಾನಾಗ್ನಿಯಿಂದ ನಮ್ಮ ಮನಸ್ಸಿನ ಎಲ್ಲ ಸಂಸ್ಕಾರಗಳು ಕೂಡ ಸುಡುವಾಗ ಛಟ್ಪಟ್ ಛಟ್ಪಟ್ ಸದ್ದಾಗ್ತಾ ಇರ್ತದೆ. ಸಾಧನಾ ಕಾಲದಲ್ಲಿ ಬಹಳಷ್ಟು ಕಡಪಡ ಸದ್ದು. ಅದಕ್ಕೆ ಒಳಗಡೆ ಹೊಡೆದಾಟಗಳು, ಕಾಮದ ಉತ್ಸಾಹ, ಅದನ್ನು ಹೋಗಲಾಡಿಸ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಈ ಸಾಧನೆಯ ಉತ್ಸಾಹ, ಈ ಸಾಧನೆಯ ಉತ್ಸಾಹ ಕಾಮ ಉತ್ಸಾಹ ಎರಡು ಪಟಪಟ ಬಿಡ್ಕೊಳ್ತಾ ಇರ್ತವೆ. ಎಲ್ಲಿವರೆಗೆ? ಸಾಕ್ಷಾತ್ಕಾರ ಆಗುವವರೆಗೆ, ಅಂದ್ರೆ ಜ್ಞಾನ ಉತ್ಪನ್ನವಾಗಿ ಅದೆಲ್ಲ ಸುಟ್ಟು ಹೋಗುವವರೆಗೆ. ಸುಟ್ಟು ಹೋದ್ರೆ ಎಲ್ಲ ಶಾಂತವಾಗಿಬಿಡುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಶ್ರೀರಾಮಕೃಷ್ಣ ಅವ್ರ ಬಳಿ ಬಹಳ ಜನ ಭಕ್ತಾದಿಗಳೆಲ್ಲ ಬರ್ತಾ ಇದ್ರು. ಶಿವನಾಥ ಶಾಸ್ತ್ರಿ ಅಂತಕ್ಕಂಥವರು ಕೂಡ ಒಬ್ಬ, ಆತ ಬ್ರಾಹ್ಮ ಸಮಾಜದ ಮುಖ್ಯಸ್ಥ, ಆತ ಶ್ರೀರಾಮಕೃಷ್ಣ ಮೇಲೆ ಒಳ್ಳೆ ಅಭಿಪ್ರಾಯವನ್ನೇನೋ ಇಟ್ಕೊಂಡಿದ್ದಾನೆ. ಆದ್ರೆ ಅವರ ಎರಡು ವಿಚಾರಗಳನ್ನು ಅವನು ಒಪ್ಕೊಳ್ತಾ ಇರಲಿಲ್ಲ. ಒಂದನೇದು ಈ ಕಾಮವನ್ನು ಬಿಡ್ತಕ್ಕಂಥದ್ದು, ಎರಡನೇದು ಕಾಂಚನವನ್ನು ಬಿಡ್ತಕ್ಕಂಥದ್ದು. ಯಾತಕ್ಕೆ ಬಿಡಬೇಕು ಅಂತ ಅವನು ವಾದ. ಭೋಗವನ್ನು ಯೋಗವನ್ನು ಎರಡನ್ನೂ ಸಮಾನವಾಗಿ ಅನುಭವಿಸಬಹುದು, ಸ್ತ್ರೀಯರನ್ನೆಲ್ಲ ಯಾತಕ್ಕೆ ದೂರ ಮಾಡಬೇಕು ಅಂತ ಅವನಿಗೆ ಸ್ತ್ರೀಯರ ಮೇಲೆ ಒಂದು ಸ್ವಲ್ಪ ವಿಶೇಷವಾದ ಕರುಣೆ. ಅವನು ಶ್ರೀರಾಮಕೃಷ್ಣ ಹತ್ರ ಕೂಡ ಹೇಳ್ಬಿಟ್ಟ ಆ ಮಾತನ್ನ, ನೀವು ಅಂತಹ ನವ ಯೌವನ ಭರಿತೆಯಾದಂತಹ ಹೆಂಡತಿಯನ್ನು ಬಹಳ ದೂರದಲ್ಲಿ ಇಟ್ಟು ಅವಳಿಗೆ ಕೃತಕವಾದಂತಹ ವೈದ್ಯವನ್ನೇ ತಂದುಕೊಟ್ಟಾಗಾಯ್ತು. ಅಷ್ಟೇ ಅದರೇನೆ, ನಾವು ನೋಡಿ ಸ್ತ್ರೀಯರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅವರನ್ನು ಎಷ್ಟು ಮುಂದೆ ತರ್ತಾ ಇದ್ದೇವೆ, ಕಾಮವನ್ನು ಬಿಡಬೇಕಾದ ಕಾರಣ ಏನಿದೆ ಅಂತ ಈ ರೀತಿಯಲ್ಲಿ ಹೇಳ್ತಾ ಶ್ರೀರಾಮಕೃಷ್ಣರ ಕಾಮಕಾಂಚನ ತ್ಯಾಗದ ವಿಷಯವನ್ನ ಒಂದು ಬಗೆಯಲ್ಲಿ ಟೀಕೆ ಮಾಡ್ತಾನೆ. ಶ್ರೀರಾಮಕೃಷ್ಣರಿಗೆ ಆ ಶಿವನಾಥ ಶಾಸ್ತ್ರಿ ಮೇಲೆ ಸಂದೇಹ, ಕಾರಣ ಅವನು ಒಳ್ಳೆ ಮಟ್ಟದ ಸಾಧಕನೇ, ಆದ್ರೆ ಇದೊಂದು ತೂರಲ್ಲಿ ಅಲ್ಲಿತ್ತು. ಯಾವಾಗ ನೇರವಾಗಿ ಈ ತರ ಟೀಕೆ ಮಾಡಿದ್ನೋ ಆಗ ಶ್ರೀರಾಮಕೃಷ್ಣ ಅವನ ಕಿವಿಯಲ್ಲಿ ಪಿಸುಗುಟ್ಟ ಹೇಳ್ತಾ ಇರುತ್ತೆ, ನೋಡು ಅದೆಲ್ಲ ನನ್ನಿಂದ ಆಗೋದಿಲ್ಲ, ಅದೆಲ್ಲ ಎಂದೋ ಸತ್ವಿತ್ತು ಅಂದ್ಬಿಟ್ಟು, ಅದೆಲ್ಲ ನನ್ನಿಂದ ಆಗೋದಿಲ್ಲ ಅಂದ್ರೆ ಈ ಸಂಸಾರ ನಡೆಸೋ ಕೆಲಸ ಇದೆಯಲ್ಲ ಅದೆಲ್ಲ ನನ್ನಿಂದ ಆಗೋದಿಲ್ಲ, ಅವಳೆಲ್ಲ ಸತ್ವೋಗ್ಬಿಟ್ಟುವುದರಿಂದ ಅಂತ. ಅವಳಂದ್ರೆ ಕಾಮವಾದರೆ ಕಾಮವಾದರೆಲ್ಲ ಸತ್ವೋಗ್ಬಿಡ್ತು ನನ್ನಿಂದ, ನನ್ನಿಂದ ಅದೆಲ್ಲ ಸಾಧ್ಯವಿಲ್ಲ ಎಂದರೆ ಸುಮ್ಮನೆ ಯಾಕೆ ಟೀಕೆ ಮಾಡ್ತೀನಿ ನನ್ನನ್ನ? ಸತ್ವೋಗ್ಬಿಟ್ಟಿದೆ ಗುರು ಅದೆಲ್ಲ. ಬಹಳ ಅದ್ಭುತವಾಗಿದೆ ಈ ಮಾತು ಕೇಳಿ. ಈ ರೀತಿಯಲ್ಲಿ ಆಗೋದು ಸಾಧ್ಯ ಇದೆ, ಆದ್ರೆ ಒಂದೇ ಸತಿಗೆ ಆಗುತ್ತೆ ಅಂತ ಖಂಡಿತ ಯಾರು ಸಾಧ್ಯವಿಲ್ಲ. ಶ್ರೀರಾಮಕೃಷ್ಣರು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಸೌದೆ ಉರಿದು ಹೇಗೆ ಬೂದಿ ಆಗ್ತದೋ ಆ ರೀತಿಯಲ್ಲಿ ಕಾಮಕಾಂಚನ ಆಸಕ್ತಿಯ ಸತ್ತಕ್ಕಿದ್ದಾದ ಸುಟ್ಟು ವಸೀಭೂತವಾಗಿ ಮನುಷ್ಯ ಪರಮಶಾಂತನಾಗ್ತಾನೆ. ಎಲ್ಲ ಬಗೆಯ ಕಾಮನೆಗಳು ಕೂಡ ಹೋಯ್ತು ಅಂತ ಹೇಳಿದ್ರೆ ಅವನಿಗೇನ್ ಗಲಾಟೆ ಇರುತ್ತೆ? ಅಲ್ಲಿ ಹಾಕಿದ್ರು ಅಲ್ಲೇ ಇರ್ತಾನೆ, ಇಲ್ಲಿ ಹಾಕಿದ್ರು ಇಲ್ಲೇ ಇರ್ತಾನೆ. ಅವನಿಗೆ ಅಲ್ಲೇ ಇರಬೇಕು, ಇಲ್ಲೇ ಇರಬೇಕು, ಅದೇ ಬೇಕು, ಇದೇ ಬೇಕು ಅಂತ ಏನು ಬೇಗ ಶರೀರ ಅಂತಕ್ಕಂತ ಪ್ರಾರಬ್ಧ ಹೋಗುವವರೇ ಸುಮ್ಮನೆ ಅವನು ಪಾಡಿಗಿರ್ತಾನೆ. ಈ ಶರೀರ ಒಂದಷ್ಟು ಕಟಪಟ ಮಾಡ್ತಾ ಇರ್ತದೆ ಅದರ ಪಾಡಿಗೆ. ಸೌದೆ ಉರಿದಂತೆ ಕಾಮನೆಗಳು ಉರಿದು ಹೋಗಿಬಿಡುತ್ತವೆ ಅಂತ ಮಾತು ಸಾಧಕ ವರ್ಗದವರಿಗೆ ಬಹಳ ಮುಖ್ಯವಾದಂತ ಮಾತು. ನಿಜಕ್ಕೂ ಕೂಡ ಉರಿದು ಹೋಗುವವರೆಗೆ ನಾವು ಎಚ್ಚರವಾಗಿರ್ಬೇಕಾಗುತ್ತೆ. ಸಾಧು ಎಲ್ಲಿವರೆಗೆ ಅಂತ ರಾಜ ಒಬ್ಬ ಕೇಳ್ತಂತೆ, ಯಾರ್ಯಾರೋ ಏನೇನೋ ಉತ್ತರ ಕೊಟ್ಟಿರುತ್ತೆ. ಕೊನೆಗೊಬ್ಬಳು ಹುಡುಕಿ ಒಂದು ಕರಡಿಕೆಯನ್ನು ತಂದು ಕೊಟ್ಟಲಂತೆ, ನೀನು ಕೇಳಿದ ಪ್ರಶ್ನೆ ಉತ್ತರ ಇದರಲ್ಲಿದೆ ಅಂತ. ಕರಡಿಕೆ ಏನಿದೆ ತೆರೆದು ನೋಡಿದಪ್ಪ ಅಂತ ಹೇಳಿ ರಾಜ ಹೇಳಿದ್ರೆ, ಕರಡಿಕೆ ತೆಗೆದ್ರೆ ಅದರೊಳಗಡೆ ಇನ್ನೊಂದು ಕರಡಿಕೆ, ಆ ಕರಡಿಕೆಯನ್ನು ತೆರೆದು ನೋಡಿದ್ರೆ ಅದರೊಳಗೆ ಇನ್ನೊಂದು ಕರಡಿಕೆ, ಆ ಕರಡಿಕೆಯನ್ನು ತೆಗೆದು ನೋಡಿದ್ರೆ ಅದಕ್ಕೆ ಇನ್ನೊಂದು ಕರಡಿಕೆ. ಇನ್ನು ಬಹಳ ಹೊತ್ತು ಹೇಳಬೇಡ, ಯಾಕೆ ಬರೀ ತೆರೆದೇ ಆಗುತ್ತೆ. ಅಂತೂ ಕೊನೆಗೆ ತೆಗೆದಾಗ ಒಳಗಡೆ ಒಂದು ಚಿಕ್ಕ ಕರಡಿಕೆ ಇತ್ತು, ಆ ಕರಡಿಕೆಯನ್ನು ಕೂಡ ತೆಗೆದಾಗ ಒಂದು ಚಿಕ್ಕ ಬೂದಿ ಇತ್ತು. ಸಾಧು ಎಲ್ಲಿವರೆಗೆ ಅಂದ್ರೆ ಅವನು ಬೂದಿ ಆದ ಮೇಲೆ ಅಂತ, ಬೂದಿ ಆಗುವವರೆಗೂ ಕೂಡ ಯಾವ ಸಾಧುಗಳನ್ನು ನೆಚ್ಚಿಕೊಳ್ಳಾಗಿಲ್ಲ ಅಂತ ತಾತ್ಪರ್ಯ. ಅಂದ್ರೆ ಇದು ಒಂದು ಅರ್ಥವಾದ್ರೆ, ಜ್ಞಾನಾಗ್ನಿಯಿಂದ ತನ್ನ ಕಾಮನೆಗಳನ್ನು ಯಾರು ಸುಟ್ಟು ಬೂದಿ ಮಾಡಿಕೊಂಡಿದ್ದಾನೋ ಅವನಲ್ಲಿ ಮಾತ್ರ ಪರಮ ಶಾಂತಿಯನ್ನು ಕಾಣಬಹುದಾಗತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ಸಮೀಪಕ್ಕೆ ಮುಂದುವರಿದಂತೆಲ್ಲ ಶಾಂತಿಯೂ ಅಧಿಕವಾಗುತ್ತಾ ಬರುತ್ತೆ. ಶಾಂತಿ ಶಾಂತಿ ಶಾಂತಿ ಪರಮಶಾಂತಿ, ಗಂಗೆಯ ಹತ್ತಿರಕ್ಕೆ ಮುಂದುವರೆದಂತೆಲ್ಲ ಹೆಚ್ಚು ಹೆಚ್ಚು ಅನುಭವ ಬರುತ್ತದೆ ಅದರ ತಂಪು. ನದಿಯಲ್ಲಿ ಹುಳು ಹಾಕಿದಾಗ ಸತ್ತುವೆ ಅತಿ ಹೆಚ್ಚಿನ ಸುಖ. ಜೀವ ಜಗತ್ತು ಚತುರ್ವಿಂಶತಿ ತತ್ವ ಇವೆಲ್ಲ ಭಗವಂತನಿಂದ ಇರುವುದರಿಂದ ಇದ್ದುಕೊಂಡಿವೆ. ಆತನನ್ನು ಬಿಟ್ಟು ಬಿಟ್ಟರೆ ಯಾವೂ ಇರುವ ಒಂದು ಅಂತನ್ನುವ ಸಂಖ್ಯೆ ಪಕ್ಕದಲ್ಲಿ, ಒಂದು ಅಂತನ್ನುವ ಸಂಖ್ಯೆಯ ಪಕ್ಕದಲ್ಲಿ ಸೊನ್ನೆಗಳನ್ನು ಬರಿತಾ ಹೋದ್ರೆ ಸಂಖ್ಯೆ ಕೂಡ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಬರ್ತದೆ. ಆದ್ರೆ ಆ ಒಂದನ್ನು ಅಳಿಸಿಬಿಡು, ಆಗ ಸೊನ್ನೆಗಳಿಗೆ ಯಾವ ಕಲೆಯೂ ಇರೋದಿಲ್ಲ. ಜೀವ ಜಗತ್ತು ಚತುರ್ವಿಂಶತಿ ತತ್ವ ಇವುಗಳೆಲ್ಲ ಇರುವವರೆಗೆ ಭಗವಂತ, ಇವುಗಳೆಲ್ಲ ಎಲ್ಲಿ ಎಲ್ಲಿವರೆಗೆ ಇರುತ್ತವೆ? ಭಗವಂತ ಜೊತೆಲಿರೋದ್ರಿಂದ ಮಾತ್ರ. ಭಗವಂತನಿಂದ ಅಲ್ಲಿಂದ ತೆರೆದಾಗ್ಬಿಡ್ತು ಅಂತ ಹೇಳಿದ್ರೆ ಅವಳು ಯಾವುದಕ್ಕೂ ಅಸ್ತಿತ್ವ ಇಲ್ಲ. ಈ ಜಗತ್ತಿಗೆ ಅಸ್ತಿತ್ವ ಇರತಕ್ಕಂತಹದ್ದು ಪರಮಾತ್ಮ ಇರೋದ್ರಿಂದ. ಪರಮಾತ್ಮ ಇಲ್ಲಿಂದ ಹೋದ ಅಂತ ಹೇಳಿದ್ರೆ ಅಸ್ತಿತ್ವ ಇಲ್ಲ. ನಮ್ಮ ಶರೀರ ಕೂಡ ಆಗಿದೆ, ನಾವು ನಾವು ನಾವು ನಾವು ಅಂತ ತಿಳ್ಕೊಳ್ತಾ ಹೇಳ್ತಾ ಇದ್ದೀವಲ್ಲ, ಒಳಗಡೆ ಪರಮಾತ್ಮ ಇರೋದ್ರಿಂದ ನಾವು ನಾವು ನಾವು ಅಂತಕೊಂಡು ಹೇಳ್ತಾ ಇದ್ದೀವಿ. ಪರಮಾತ್ಮ ನಿಮ್ಗೆ ಹೊರಟು ಬಿಟ್ಟ ಅಂತ ಹೇಳಿದ್ರೆ ಈ ಶರೀರ ಇದೆಯಲ್ಲ ಏನ್ ಹೇಳುತ್ತೆ? ಆದ್ರಿಂದ ಆ ಮಾತು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಹೀಗೆ ಶ್ರೀರಾಮಕೃಷ್ಣ ಮಾತು ಮುಂದುವರಿಸ್ತಾ ಹೇಳ್ತಾರೆ, ಬ್ರಹ್ಮಜ್ಞಾನ ದೊರೆತ ನಂತರ, ಸಮಾಧಿ ದೊರೆತ ನಂತರ ಕೆಲವರು ಕೆಳಕ್ಕೆ ಇಳಿದು ಬಂದು ವಿದ್ಯಾರ್ಹಂ ಭಕ್ತಿಯರ್ಹಂ ಇಟ್ಕೊಂಡಿರ್ತಾರೆ. ಇದು ಸಂತೆ ಮುಗಿದು ಹೋದ ನಂತರವೂ ಕೂಡ ಕೆಲವರು ತಮ್ಮ ಖುಷಿಯಿಂದ ಸಂತೆಯಲ್ಲಿ ಕುಳಿತಿರುವ ಹಾಗೆ. ಉದಾಹರಣೆಗೆ ನಾರದಾದಿಗಳು, ಇವರು ಲೋಕ ಶಿಕ್ಷಣಾರ್ಥವಾಗಿ ಭಕ್ತಿ ಅಹಂ ಅಂತ ಅನ್ನೋದನ್ನು ಇಟ್ಕೊಂಡಿರ್ತಾರೆ. ಶ್ರೀ ಶಂಕರಾಚಾರ್ಯರು ಇದೇ ಕಾರ್ಯಕ್ಕಾಗಿ ವಿದ್ಯಾರ್ಹಂ ಅಂತ ಅನ್ನೋದನ್ನು ಇಟ್ಕೊಂಡಿದ್ರು. ಪ್ರಾಪಂಚಿಕ ಆಸಕ್ತಿ ಲೇಷ ಮಾತ್ರವಿದ್ರೂ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕಾಗುವುದಿಲ್ಲ. ದಾರದ ಕೊನೆಗೆ ಒಂದು ಸಣ್ಣ ಅಡ್ಡೆಳೆ ಅಂಟುಕೊಂಡಿದ್ರೂ ಅದನ್ನು ಸೂಜಿಗೆ ಪೋಣಿಸೋದಕ್ಕೆ ಸಾಧ್ಯ ಬರುವುದಿಲ್ಲ. ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಆತನ ಕಾಮಕ್ರೋಧಾದಿಗಳು ನಾಮ ಮಾತ್ರಕ್ಕೆ ಇರುತ್ತವೆ. ಅವು ಸುಟ್ಟ ಹಗ್ಗದ ಹಾಗೆ, ಅವು ನೋಡೋದಕ್ಕೇನೋ ಹಗ್ಗದ ಕಾಣುತ್ತದೆ, ಆದರೆ ಊದಿದ್ರೆ ಎಲ್ಲ ಹಾರಿ ಹೋಗುತ್ತದೆ. ಮನಸ್ಸಿನಲ್ಲಿ ಪ್ರಾಪಂಚಿಕ ಆಸಕ್ತಿ ಶೂನ್ಯವಾಗಿಬಿಟ್ಟೊಡನೆಯೇ ಭಗವಂತನ ದರ್ಶನ ದೊರೆತು ಬಿಡುತ್ತದೆ. ಶುದ್ಧ ಮನಸ್ಸಿನಲ್ಲಿ ಮೂಡೋದೆಲ್ಲವೂ ಕೂಡ ಭಗವಂತನ ವಾಣಿಯೇ. ಯಾವುದು ಶುದ್ಧ ಮನಸ್ಸು, ಅದೇ ಶುದ್ಧ ಬುದ್ಧಿ, ಅದೇ ಶುದ್ಧ ಆತ್ಮ. ಯಾಕೆಂದ್ರೆ ಭಗವಂತನೊಬ್ಬನನ್ನು ಹೊರತು ಶುದ್ಧವಾದ ವಸ್ತು ಬೇರೊಂದಿಲ್ಲ. ಆದರೆ ಆತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳೋದಕ್ಕೆ ಧರ್ಮ ಧರ್ಮಗಳಿಗೆ ಅತೀತನಾಗಿರಬೇಕಾಗುತ್ತೆ ಅಂತ ಹೇಳಿ ಪರಮಹಂಸರು ತಮ್ಮ ದೇವ ದುರ್ಲಭ ಕಂಠದಿಂದ ಹಾಡೋದಕ್ಕೆ ಶುರು ಮಾಡಿದ್ದಾರೆ. ಸುಮ್ಮನೆ ತಿರುಗಾಟಕ್ಕೆ ಬಾ ಮನವೇ, ಸುಮ್ಮನೆ ತಿರುಗಾಟಕ್ಕೆ ಬಾ ಮನವೇ, ಶ್ರೀ ಕಾಳಿ ಶ್ರೀ ಕಾಳಿ ಸುರ ತರುವಿರು ಬೆಳೆಗೆ, ಶ್ರೀ ಕಾಳಿ ಸುರ ತರುವಿರು ಬೆಳೆಗೆ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಶ್ರೀ ಕಾಳಿ ಸುರ ತರುವಿರು ಬೆಳೆಗೆ, ಶ್ರೀ ಕಾಳಿ ಸುರ ತರುವಿರು ಬೆಳೆಗೆ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಶ್ರೀ ಕಾಳಿ ಸುರ ತರುವಿರು ಹೆಡೆಗೆ, ಶ್ರೀ ಕಾಳಿ ಸುರ ತರುವಿರು ಹೆಡೆಗೆ, ಶ್ರೀ ಕಾಳಿ ಶ್ರೀ ಕಾಳಿ ಶ್ರೀ ಕಾಳಿ ಸುರ ತರುವಿರು ಹೆಡೆಗೆ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ, ಮನವೇ ಸುಮ್ಮನೆ ತಿರುಗಾಟಕ್ಕೆ ಬಾಮನವೇ. ಈಗ ಪರಮಹಂಸರು ತಮ್ಮ ಕೊಠಡಿಯ ಆಗ್ನೇಯ ವರಾಂಡಕ್ಕೆ ಹೋಗಿ ಕುಳಿತುಕೊಂಡರು ಅಂತ ಮಾಸ್ಟರ್ ಮಾಸ್ಟರ್ ಬರೀತಾರೆ. ಪ್ರಾಣಕೃಷ್ಣ ಹಾಗೂ ಉಳಿದ ಭಕ್ತರು ಅಲ್ಲಿಗೆ ಹೋಗಿ ಕುಳಿತುಕೊಂಡ್ರು. ಹಾಜರ ಕೂಡ ಅಲ್ಲಿ ಇದ್ದಾನೆ. ಹಾಜರ ಅಲ್ಲಿ ಹಾಜರು. ಹಾಜರ ಅಂದ್ರೆ ಶ್ರೀರಾಮಕೃಷ್ಣ ಕೋಣೆಯ ಹೊರಭಾಗದಲ್ಲಿ ಒಬ್ಬ ಮನುಷ್ಯ ಜಪಮಾಲೆಯನ್ನು ಹಿಡಿದುಕೊಂಡು ಯಾವಾಗಲೂ ಕುಳಿತಿರ್ತಕ್ಕಂಥವರು ಮತ್ತು ಜ್ಞಾನ ವಿಚಾರವಾಗಿ ಮಾತನಾಡತಕ್ಕಂಥವರು, ಒಬ್ಬ ಜ್ಞಾನಿ ಅಂತನೂ ಆಗಿ ತೋರಿಸಿಕೊಳ್ತಕ್ಕಂಥವರು. ಅವನನ್ನು ಬೋಟಾಡಿಕೆ ದಾತಯ್ಯ ಅಂತ ಪಾಠ ಹೊಡೆದವರಿಗೆ ಹೇಳ್ತಾ ಇದ್ರು. ಒಂದು ಬಗೆಯಿಂದ ಅಷ್ಟಾಡಬಹುದು ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ರು. ಎವ್ರಿ ಹೂ ಹ್ಯಾಸ್ ಗಾಟ್ ಸಮ್ ಫಾಲೋಯರ್ಸ್. ಅದಕ್ಕೆ ಆ ಮಾತು ಹೇಳಿದಾಗ ಇನ್ನೊಬ್ಬರು ಸ್ವಾಮಿಗಳು ಹೇಳಿದ್ರು, ಹೂ ಹ್ಯಾಸ್ ಗಾಟ್ ಮೋರ್ ಫಾಲೋಯರ್ಸ್. ಹೀಗೆ ಇವರಿಗೂ ಕೂಡ ಕೆಲವು ಅನ್ಯಾಯ ಇದ್ರು ಅನ್ಯಾಯಿದ್ರು. ಆದ್ರಿಂದ ಅವನನ್ನು ಕಂಡು ಶ್ರೀರಾಮಕೃಷ್ಣರು ಆ ಪ್ರಾಣಕೃಷ್ಣ ಹೇಳ್ತಾ ಇದ್ರು, ನೋಡು ಈ ಹಾಜರ ಸ್ವಲ್ಪ ಕಡಿಮೆ ಏನಲ್ಲ, ಇದು ಇದು ಒಂದು ಸಂಬಂಧ ತೋರಿಸ್ಕೊಂಡಿರ್ತಾರೆ, ಇದು ಒಂದು ದೊಡ್ಡ ದರ್ಗ, ಆದ್ರೆ ಹಾಜರ ಒಂದು ಚಿಕ್ಕ ದರ್ಗ ಅಷ್ಟೇ. ದರ್ಗ ದರ್ಗ ಅಂತಂದ್ರೆ ಮುಸಲ್ಮಾನ ಸಂತರು ಸತ್ತೋಗಿದ್ರೆ ಅವ್ರು ಗೋರಿ ಅದು ಬಹಳ ಪ್ರವಾಡ ಎಲ್ಲ ಮಾಡ್ತಾ ಇರುತ್ತೆ. ಹಾಗೇನೆ ನಾವು ಕೂಡ ಒಂತಹ ದರ್ಗ, ದೊಡ್ಡ ದರ್ಗ, ಇವು ಸ್ವಲ್ಪ ಚಿಕ್ಕ ದರ್ಗ, ಅದು ಕೂಡ ಒಂದು ಸ್ವಲ್ಪ ಶಕ್ತಿ ಇದೆ ಅಂತ ಹಾಗೆ ಮಾತನಾಡ್ತಾರೆ. ಹಾಗೆ ಈ ಮಾತು ಕೇಳಿ ಅಲ್ಲಿ ಸುತ್ತ ಇರುವವರೆಲ್ಲ ನಗ್ತಾ ಇದ್ದಾರೆ. ನವಕುಮಾರ ಅಂತ ನೋಡೊಬ್ಬ ಬಾಗಿಲಿನ ಹತ್ತಿರಕ್ಕೆ ಬಂದು ಅಲ್ಲಿ ಶ್ರೀರಾಮಕೃಷ್ಣರ ಸುತ್ತ ಭಕ್ತರು ಕೊಡ್ತಿರುವುದನ್ನು ನೋಡಿ ಹಿಂತಿರುಗಿ ಹೊರಟೋದ. ಶ್ರೀರಾಮಕೃಷ್ಣ ಅದನ್ನ ನೋಡಿದ್ರು, ಅಹಂಕಾರದ ಮುದ್ದೆ ಅಂತ ಹೇಳಿದ್ರು ಅಂತ ಮಾಸ್ಟರ್ ಮಹರ್ಷಿ ಬರೀತಾರೆ. ಬಹಳ ಸ್ವಾರಸ್ಯವಾಗಿದೆ ಈ ವಾಕ್ಯ. ನವಕುಮಾರ, ಅವನ ಹೆಸರೇ ನವಕುಮಾರ, ಹಳೆ ಕುಮಾರ ಅಲ್ಲ ಅವನು. ಅವನು ಬಂದನಂತೆ, ಏನೋ ಶ್ರೀ ರಾಮಕೃಷ್ಣ ಪರಮಹಂಸರ ಹತ್ರ ಸ್ವಲ್ಪ ಹೇಳಿ ಸ್ವಾಮಿ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಮಾತಾಡ್ಕೊಂಡು ಹೋಗೋಣ ಅಂತಲೇ ಬಂದದ್ದು. ಅಂದ್ರೆ ಬಾಕಿ ಉಳಿದವರೆಲ್ಲ ಇದ್ದಾರೆ, ತನ್ನ ಬಿಗುಮಾನಕ್ಕೆ ಏನೋ ಒಂದು ಸ್ವಲ್ಪ ಕಡಿಮೆ ಅಂತ ಹಾಗೆ ಅವನಿಗೆ ಭಾವನೆಯಾಗಿ ಹಾಗೆ ಮುಖ ತಿಸ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಅತ್ಯಂತ ಸರಳವಾಗಿ ಬಂದು ಕುಳಿತು ಬಾಕಿ ಉಳಿದವರೊಂದಿಗೆ ಕುಳಿತು ಭಗವದ್ ವಿಚಾರದಲ್ಲಿ ಮಾತನಾಡ್ತಾ ಇತ್ತು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಕೂಡ ಸಂತೋಷವಾಗ್ತಾ ಇತ್ತು. ಆಮೇಲೆ ಸ್ವರತೆಯನ್ನು ಅವರು ಅಪೇಕ್ಷೆ ಪಡ್ತಾರೆ. ಈ ಬಗ್ಗೆ ತಾನೇ ಬೇರೆ ತನಗೆ ವಿಶೇಷ ಗಮನ ಕೊಡಬೇಕು, ತನ್ನದೇ ಒಂದು ವಿಶೇಷವಾದ ಸ್ಥಾನದಲ್ಲಿ ಕುಳಿರಿಸಿ ತನಗೆ ವಿಶೇಷವಾದ ಗಮನ ಕೊಟ್ಟು ಮಾತನಾಡಿಸಬೇಕು ಅಂತ ಈ ವಿಚಾರದಲ್ಲಿ ಅವ್ರು ಇಷ್ಟಪಡ್ತಾ ಇರಲಿಲ್ಲ. ಅವನು ಯಾವಾಗ ಆ ಭಾವದಿಂದ ಹೊಟ್ಟೋದ್ನ ಅದನ್ನು ನೋಡಿ ಹೇಳ್ತಾರೆ, ಅಹಂಕಾರದ ಮುದ್ದೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಅಹಂಕಾರದ ಮುದ್ದೆ ಅಂತ. ಅವನು ಹೊರಟು ಹೋದ ಮೇಲೆ ಆ ರೀತಿಯಲ್ಲಿ ನಿಂದಿಸಬೇಕಾದ್ರೆ ಆಲೋಚನೆ ಮಾಡಿಕೊಳ್ಳಿಲ್ಲ. ಒಬ್ಬ ಸಾಧು ವ್ಯಕ್ತಿ ಅವನ ನಿಂದೆಗೆ ಗುರಿ ಆಗದಂತೆ ನಮ್ಮ ಜೀವನ ಇರಬೇಕಾಗುತ್ತೆ. ರಾಮಾನುಜಾಚಾರ್ಯರು ಭಗವದ್ಗೀತೆಯಲ್ಲಿ ಬರ್ತಕ್ಕಂತಹ ಒಂದು ಶಬ್ದಕ್ಕೆ ಲಜ್ಜೆ ಲಜ್ಜೆ ಅಂತಕ್ಕಂತಹ ಶಬ್ದಕ್ಕೆ ಅರ್ಥವನ್ನು ಕೊಡ್ತಾರೆ. ಸಜ್ಜನರ ನಿಂದೆಗೆ ಅಂಜಿ ನಡೆಯುವ ಗುಣವೇ ಲಜ್ಜೆ ಅಂತ. ಸಜ್ಜನರು ನಿಂದೆ ಮಾಡೋದೇ ಇಲ್ಲ, ಅವರು ಕೂಡ ತಡೆಯಲಾರದೆ ಮಾಡುವಂತಹ ಸಂದರ್ಭ ಬರ್ತದೆ. ಇಂತಿಂತ ಸಂದರ್ಭ ಬಂದಾಗ ಹಾಗೇನಾದ್ರೂ ಒಂದು ಮಾತು ಹೇಳೋದು ಅಂತ ಹೇಳಿದ್ರೆ ಅದು ನಮ್ಮ ವ್ಯಕ್ತಿತ್ವ ಬಹಳ ಕೆಡಕೊಂಡು ಮಾಡುತ್ತೆ, ಬಹಳ ಕೆಟ್ಟ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ ಅಹಂಕಾರದ ಬುದ್ಧಿ ಅಂತ. ಬೆಳಗ್ಗೆ ಮಾಸ್ಟರ್ ಮಹರ್ಷಿಯ ಬರೀತಾ ಮುಂದುವರಿತಾರೆ. ಗಂಟೆ ಬೆಳಗಿನ 9:30 ಪ್ರಾಣಕೃಷ್ಣ ಪರಮಾಂಸನಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಗೊಂಡ. ಆನಂತರ ಒಬ್ಬ ಬೈರಾಗಿ ಗೋಪಿ ಯಂತ್ರ ಅಂತನ್ನುವ ಹೆಸರಿನ ಒಂದು ತಂತಿ ವಾದ್ಯ ಅದನ್ನು ಬಾಜಿಸ್ತಾ ಹಾಡಲಾರಂಭಿಸಿದ. ಪರಮಹಂಸರು ಆತನ ಹಾಡುಗಳನ್ನ ಕೇಳುತ್ತಿದ್ದಂತೆಯೇ ಕೇದಾರ ಚಟ್ಟೋಪಾಧ್ಯಾಯ ಆಫೀಸ್ನ ಉಡುಗೆ ತೊಟ್ಟೆ ಕೊಠಡಿಯನ್ನು ಪ್ರವೇಶಿಸಿದ. ಕಿವಿಗೆ ಭಗವತ್ ಸಂಬಂಧವಾದ ಮಾತುಕತೆ ಬಿತ್ತು ಅಂದ್ರೆ ಆತನ ಕಣ್ಣುಗಳಲ್ಲಿ ಪ್ರೇಮಾಶ್ರು ಸುರಿಯಲಾರಂಭಿಸುತ್ತದೆ. ಒಳ್ಳೆ ಪ್ರೇಮಿ, ಆಂತರ್ಯದಲ್ಲಿ ಗೋಪಿಭಾವ ಅಂತ ಮಾಸ್ಟರ್ ಮಾಷೆಯ ಇಷ್ಟನ್ನು ಕೂಡ ಬರೆದಿತ್ತು. ಬಹಳ ಸ್ವಾರಸ್ಯವಾಗಿದೆ. ಕೇದಾರನಾಥ ಚಟ್ಟೋಪಾಧ್ಯಾಯ ಆಫೀಸಿನಿಂದ ಆಫೀಸ್ ಹುಡುಗಿಯರೇ ಬಂದ್ಬಿಟ್ಟಿದ್ದಾರೆ ಶ್ರೀರಾಮಕೃಷ್ಣ ಸ್ವಲ್ಪ ಹೊತ್ತಾದ್ರೂ ಕೂಡ ಸತ್ಸಂಗ ಮಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ಅಲ್ಲಿ ಈತ ಬೈರಾಗಿ ಹಾಡ್ತಾ ಇದ್ದಾನೆ. ಭಗವನ್ ನಾಮ ಸಂಕೀರ್ತನೆ ಕಿವಿಗೆ ಬಿದ್ದ ತಕ್ಷಣವೇ ಅವನಲ್ಲಿ ಭಾವ ಉನ್ಮಾದ ಉಂಟಾಗಿ ಕಣ್ಣಲ್ಲಿ ನೀರು. ಅದನ್ನ ಮಾಸ್ಟರ್ ಮಾಷೆ ಬರೀತಾರೆ ಒಳ್ಳೆ ಪ್ರೇಮಿ, ಆಂತರ್ಯದಲ್ಲಿ ಗೋಪಿಭಾವ. ಗೋಪಿಯರು ಹೇಗೆ ಶ್ರೀಕೃಷ್ಣನಿಗಾಗಿ ವಿನಃ ತಾಳ್ತಾ ಇದ್ರು, ಒಂದು ಒಳ್ಳೆ ಭಾವನೆಯನ್ನು ಇಟ್ಕೊಂಡು ಇರ್ತಾ ಇದ್ರು, ಅಂತ ಒಂದು ಭಾವದಿಂದಲೇ ಇವನು ಇರ್ತಾ ಇದ್ದ ಅಂತನ್ನುವ ಅರ್ಥದಲ್ಲಿ ಅಂತರ್ಗತಿ ಒಳ್ಳೆ ಗೋಪಿ ಭಾವ ಅಂತ ಬರೀತಾನೆ ಮಾಸ್ಟರ್ ಮಾಷಿಯ. ಬೆಳಿಗ್ಗೆ ಮುಂದುವರಿಸ್ತಾ ಬರೀತಾನೆ ಮಾಸ್ಟರ್ ಮಾಷಿಯ, ಕೇದಾರ ಚಟ್ಟೋಪಾಧ್ಯಾಯ ಕಣ್ಣಿಗೆ ಬೀಳುವುದೇ ತಡ, ಒಮ್ಮೆಗೆ ಪರಮಹಂಸರಿಗೆ ಬೃಂದಾವನ ಲೀಲೆಯ ಉದ್ದೀಪನವಾಗಿಬಿಟ್ಟಿತು. ಪ್ರೇಮದಿಂದ ಮತ್ತರಾಗಿ ಎದ್ದು ನಿಂತುಕೊಂಡು ಕೇದಾರನನ್ನು ಸಂಬೋಧಿಸಿ ಹಾಡಲಾರಂಭಿಸಿದ್ದಾರೆ. ಹೃದಯ ವಲ್ಲಭ ನೀರುವ ಕದಂಬವೆನ್ನುವುದು, ಹೃದಯ ವಲ್ಲಭ ನೀರುವ ಕದಂಬವೆನ್ನುವುದು, ಹೃದಯ ವಲ್ಲಭ ನೀರುವ ಕದಂಬವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ ಹೃದಯವಲ್ಲವನಿರುವ ಕದಂಬವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ ಕೃಷ್ಣಗಂಧವು ಇದೆ ಕೋಲಿಗೋ ಬೀಸುತ್ತಿದೆ ಕೃಷ್ಣಗಂಧವು ಇದೆ ಕೋಲಿಗೋ ಬೀಸುತ್ತಿದೆ ನಡೆಯಲಾರೆನು ಮುಂದೆ ಸೋತಿರುವೆನು ಹೃದಯ ಬಂದಿರುವ ಕದಂಬವೆನ್ನುವುದು ಹೃದಯವಲ್ಲವನಿರುವ ಕದಂಬವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ ಹೃದಯವಲ್ಲವನಿರುವ ಕದಂಬವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ ಕೆಳದಿ ಅಂದ್ರೇನು ಸ್ನೇಹಿತೆ ಅಂತ ಸಖಿ ಅಂತ ಅರ್ಥ ಹೃದಯವಲ್ಲಭ ಅಂದ್ರೆ ಗಂಡ ನನ್ನ ಗಂಡ ಇರುವಂತಹ ಕದಂಬವನ ಯಾರು ಇಲ್ಲಿ ಗಂಡ ಗೋಪಿಯ ಗಂಡ ಯಾರು ಕೃಷ್ಣ ಅವನು ಇರೋದಿಲ್ಲಿ ಕದಂಬವನದಲ್ಲಿ ಕದಂಬ ವೃಕ್ಷ ಅತ್ಯಂತ ಶ್ರೇಷ್ಠವಾದ ವೃಕ್ಷ ಆ ವೃಕ್ಷ ಅವನಿಗೆ ಬಹಳ ಇಷ್ಟ ಆದ್ರೆ ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಹೇಳ್ತಾರೆ ಕದಂಬ ಕದಂಬ ಅಂದ್ರೆ ಇನ್ನು ಯಾವಾಗ ತಿಳ್ಕೊಂಡೆ ಹೃದಯವೇ ಕದಂಬ ಅಲ್ಲೇ ಪರಮಾತ್ಮ ಇರತಕ್ಕಂಥ ಅಂತ ಯಾಚೆ ಕೊಟ್ಟಿರ್ತಾರೆ ಆ ವಿಚಾರ ಬೇರೆ ಇಲ್ಲಿ ಆ ಬೃಂದಾವನದಲ್ಲಿ ಗೋಪಿಕಾ ಸ್ತ್ರೀಯೊಬ್ಬಳು ಹೇಳತಕ್ಕಂತಹ ತನ್ನ ಮಾತನ್ನ ಇಲ್ಲಿ ಪರಮಾಂಸರು ಈ ರೀತಿಯಲ್ಲಿ ಹಾಡ್ತಾ ಇದ್ದಾರೆ ಹೃದಯ ಬಲ್ಲವನಿರುವ ಕದಂಬವನ ಇದು ಇರುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ ಕೃಷ್ಣ ಗಂಧವು ಇದಕ್ಕೋ ಇಲ್ಲಿಗೆ ಬೀಸುತ್ತಿದೆ ಕೃಷ್ಣ ಗಂಧ ಕೃಷ್ಣ ಇದೇ ಹತ್ತಿರದಲ್ಲಿ ಅವನು ಇದ್ದಾನೆ ಅವನ ವಾಸನೆ ಇಲ್ಲಿ ಬರ್ತಾ ಇದೆ ಕೃಷ್ಣನ ವಾಸನೆಯನ್ನು ಕೂಡ ಹಿಡಿದುಬಿಟ್ಟಿದ್ದಾರೆ ಅವನು ಆ ಪರಮಾತ್ಮನ ವಾಸನೆ ಎಂಥ ಬಿಡಬಹುದು ಅದನ್ನು ಇಲ್ಲಿಗೂ ಬೀಸ್ತಾ ಇದೆ ಓ ಕೆಳದಿ ಓ ಸಖಿ ಆ ಒಂದು ವಾಸನೆಯಿಂದ ನಾನು ಬತ್ತಲಾಗಿ ನನ್ನ ಈಗ ನಡೆಯೋದಕ್ಕೆ ಸಾಧ್ಯವಿಲ್ಲ ನಡೆಯಲಾರದ ಮುಂದೆ ಸೋತಿರುವೆನು ಹೃದಯವಲ್ಲವನಿರುವ ಕದಂಬವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ ಹೃದಯವಲ್ಲವನಿರುವ ಕದಂಬವೆನ್ನುವುದು ದೂರವಿದೆ ಹೇಳು ಕೇಳದಿ ಕೃಷ್ಣಗಂಧವು ಇದೆ ಕೋಲಿಗೋ ಬೀಸುತ್ತಿದೆ ಕೃಷ್ಣಗಂಧವು ಇದೆ ಕೋಲಿಗೋ ಬೀಸುತ್ತಿದೆ ನಡೆಯಲಾರೆನು ಮುಂದೆ ಸೋತಿರುವೆನು ಹೃದಯವಲ್ಲವನಿರುವ ಕದಂಬವೆನ್ನುವುದು ಇನ್ನೆಷ್ಟು ದೂರವಿದೆ ಹೇಳು ಕೇಳದಿ ಹೇಳು ಕೇಳದಿ ಹೇಳು ಕೇಳದಿ ಪರಮಾಂಸರು ಶ್ರೀರಾಧೆಯ ಭಾವವನ್ನು ಆರೋಪಿಸಿಕೊಂಡು ತಾವೇ ರಾಧೆಯೋ ಎಂಬಂತೆ ಆ ಹಾಡನ್ನು ಹಾಡ್ತಾ ಹಾಡ್ತಾ ಗಾಢ ಸಮಾಧಿಸ್ಥರಾಗಿಬಿಟ್ಟಿದ್ದಾರೆ ಪಟದ ಮೇಲಿನ ಚಿತ್ರದ ಹಾಗೆ ನಿಂತುಕೊಂಡಿದ್ದಾರೆ ಇದೇ ಪಟ ಇಲ್ಲಿ ಹಿಂದ್ಗಡೆ ಇದೆ ನೋಡಿ ಪಟ ಫೋಟೋ ಪಟ ಪಟದ ಮೇಲಿರುವ ಚಿತ್ರದ ಹಾಗೆ ನಿಂತುಕೊಂಡಿದ್ದಾರೆ ಅವರ ಎರಡು ಕಣ್ಣುಗಳಿಂದಲೂ ಆನಂದಾಶ್ರಯ ಸುರಿಯುತ್ತಿದೆ ಕೇದಾರ ಪರಮಾಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಭಾಗವನ್ನು ಸ್ಪರ್ಶಿಸಿದ ನಂತರ ಒಂದು ಸ್ತೋತ್ರವನ್ನ ಹೇಳಲು ಆರಂಭಿಸಿದ. ಹೃದಯ ಕಮಲ ಮಧ್ಯೆ ನಿರ್ವಿಶೇಷಂ ಹರಿಹರ ವಿಧಿ ವೇದ್ಯಂ ಯೋಗಿ ವೇದ್ಯಾನ ಗಮ್ಯಂ. ಹೃದಯ ಕಮಲ ಮಧ್ಯೆ ನಿರ್ವಿಶೇಷಂ ನಿರೀಹಂ ಹರಿಹರ ವಿಧಿ ವೇದ್ಯಂ ಯೋಗಿ ವೇದ್ಯಾನ ಗಮ್ಯಂ. ಸ್ವಲ್ಪ ಹೊತ್ತಾದ ನಂತರ ಪರಮಹಂಸರು ಪ್ರಕಟಿಸಿದರು. ಅನಂತರ ಕೇದಾರನಾಥ ಅವರಿಂದ ಬೀಳ್ಕೊಂಡು ಕಲ್ಕತ್ತಾದಲ್ಲಿರುವ ತನ್ನ ಆಫೀಸಿಗೆ ಹಿಂತಿರುಗಿ ಹೊರಟೋದ. ಮಧ್ಯಾಹ್ನ 12 ಗಂಟೆಗೆ ರಾಮಲಾಲ ಒಂದು ತಟ್ಟೆ ಭಗವತಿಯ ಕಾಳಿ ಭಗವತಿ ಕಾಳಿಯ ಪ್ರಸಾದವನ್ನು ತೆಗೆದುಕೊಂಡು ಬಂದು ಪರಮಹಂಸರಿಗೆ ಕೊಟ್ಟ. ಮಗುವಿನ ಹಾಗೆ ಪ್ರತಿಯೊಂದು ಆಹಾರ ಪದಾರ್ಥವನ್ನು ಸ್ವಲ್ಪ ಸ್ವಲ್ಪವಾಗಿ ಶ್ರೀರಾಮಕೃಷ್ಣ ತಿಂದರು. ಅಪರಾಹ್ನ 3 ಗಂಟೆ ಸಮಯಕ್ಕೆ ಕೆಲವು ಮಂದಿ ಮಾರ್ವಾಡಿ ಭಕ್ತರು ಕೊಠಡಿಯಿಂದ ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡ್ರು. ಕೊಠಡಿಯಲ್ಲಿ ರಾಖಾಲ ಮತ್ತು ಮಾಸ್ಟರು ಕೂಡ ಕುಳಿತಿದ್ದಾರೆ. ಒಬ್ಬ ಮಾರ್ವಾಡಿ ಭಕ್ತ ಕೇಳ್ತಾನೆ, ಮಹಾರಾಜ್ ನಮಗೆ ಉಪಾಯವೇನು? ಮಹಾರಾಜ್ ಅಂತ ಕರೀತಾರೆ ಸಾಧು ಬಳಕ ಉತ್ತರ ಹಿಂದೂಸ್ತಾನದಲ್ಲಿ. ಮಹಾರಾಜ್ ಅಂತ ಕರೀತಕ್ಕಂತ ಕ್ರಮ ದಕ್ಷಿಣ ಹಿಂದೂಸ್ತಾನದಲ್ಲಿ ಸ್ವಾಮೀಜಿಯು ಸನ್ಯಾಸಿಗಳಾಗಿದ್ದರೆ ಸ್ವಾಮೀಜಿ, ಬಾಕಿ ಉಳಿದವರಂದ್ರೆ ಸ್ವಾಮಿ ಅಷ್ಟೇ. ಉತ್ತರ ಹಿಂದೂಸ್ತಾನದಲ್ಲಿ ಮಹಾರಾಜ್ ಇಲ್ಲಿ ಅವನು ಮಾರ್ವಾಡಿ ಭಕ್ತಾದ್ರಿಂದ ಕೇಳ್ತಾ ಇದ್ದಾರೆ, ಮಹಾರಾಜ್ ನಮಗೆ ಉಪಾಯವೇನು? ಮಾರ್ವಾಡಿ ಭಕ್ತ ಕೇಳ್ತಾ ಇದ್ದಾನೆ ಉಪಾಯ ಏನು ಅಂತ. ನಾನೇನೋ ಪಾಪರಾಗಿರ್ಬೇಕು ಅಂತ ಅರ್ಥನ. ಇಲ್ಲಿ ಭಕ್ತಿಯಿಂದ ಪ್ರಣಾಮ ಮಾಡಿ ಬಂದ್ಕೊಡ್ತಿದ್ದಾನೆ ಮತ್ತು ಕೇಳ್ತಾ ಇದ್ದಾನೆ ಉಪಾಯ ಏನು ಅಂತಂದ್ರೆ, ಅವನು ಕೂಡ ಆಧ್ಯಾತ್ಮಿಕ ಭಕ್ತನೇ ಇರಬೇಕು, ಸಾಧಕನೇ ಇರಬೇಕು. ನಮ್ಮಂಥವರಿಗೂ ಕೂಡ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂತಹ ನಮ್ಮವರಿಗೂ ಕೂಡ ಉಪಾಯ ಏನು ಅಂತ ಕೇಳ್ತಾ ಇದ್ದಾನೆ ಆತ. ಶ್ರೀರಾಮಕೃಷ್ಣ ಹೇಳ್ತಾರೆ ಎರಡು ಮಾರ್ಗಗಳಿವೆ, ವಿಚಾರ ಮಾರ್ಗ ಮತ್ತು ಅನುರಾಗ ಅಥವಾ ಭಕ್ತಿ ಮಾರ್ಗ. ವಿಚಾರವೆಂದರೆ ಸದಾ ಸದ್ವಿಚಾರ, ಯಾವುದು ಸತ್ಯ ಯಾವುದು ಅನಿತ್ಯ ಅಂತಕ್ಕಂಥ ವಿಚಾರ. ಏಕಮಾತ್ರ ಸತ್ ಅಂದ್ರೆ ನಿತ್ಯ ವಸ್ತು ಭಗವಂತ ಮಾತ್ರ, ಉಳಿದಿದ್ದೆಲ್ಲ ಅಸತ್ಯ ಅಂದ್ರೆ ಅನಿತ್ಯ ವಸ್ತು. ಕೇವಲ ಐಂದ್ರಚಾಲಿಕನೇ ಸತ್ಯ, ಆತನ ಇಂದ್ರಜಾಲ ನಿತ್ಯ, ಇದಕ್ಕೆ ವಿಚಾರ ಅಂತ ಹೆಸರು. ವಿವೇಕ ವೈರಾಗ್ಯ ಸದಸದ್ ವಿಚಾರಕ್ಕೆ ವಿವೇಕ ಅಂತ ಹೆಸರು. ವೈರಾಗ್ಯ ಅಂದ್ರೆ ಪ್ರಾಪಂಚಿಕ ವಸ್ತುಗಳ ಕಡೆಗೆ ವಿರಕ್ತಿ. ಇವು ಒಮ್ಮೆಗೆ ದೊರೆತು ಬಿಡುವುದಿಲ್ಲ, ನಿತ್ಯವೂ ಅಭ್ಯಾಸ ಮಾಡಬೇಕು. ಮೊದಲು ಕಾಮಕಾಂಚನ ತ್ಯಾಗವನ್ನು ಮಾನಸಿಕವಾಗಿ ಮಾಡಬೇಕು, ಬಳಿಕ ಭಗವತ್ ಕೃಪೆಯಿಂದ ಮಾನಸಿಕವಾಗಿಯೂ ಬಾಹ್ಯಿಕವಾಗಿಯೂ ತ್ಯಾಗ ಮಾಡಬೇಕು ಆಗ್ತದೆ. ಕಲ್ಕತ್ತದ ಜನರಿಗೆ ಹೇಳುವಂತೆಯೇ ಇಲ್ಲ, ಎಲ್ಲವನ್ನೂ ಭಗವಂತನಿಗೆ ತ್ಯಾಗ ಮಾಡಿಬಿಡಿ ಅಂತ. ಅವ್ರು ಹೇಳಬೇಕು ಮಾನಸಿಕವಾಗಿ ತ್ಯಾಗ ಮಾಡಿ ಅಂತ. ಮಾರ್ವಾಡಿ ಭಕ್ತರಿಗೆ ಹೇಳ್ತಾ ಇರೋ ಸಂದರ್ಭದಲ್ಲಿ ಕಲ್ಕತ್ತದ ಇವರು ಕೂಡ ಕಲ್ಕತ್ತದಿಂದ ಬಂದಂತಹ ಮಾರ್ವಾಡಿ ಭಕ್ತರು. ಕಲ್ಕತ್ತದ ಜನ ಭೋಗದಿಂದ ಮುಳುಗಿ ಭೋಗದಲ್ಲಿ ಮುಳುಗಿ ಹೋಗಿದ್ದಾರೆ. ಶ್ರೀರಾಮಕೃಷ್ಣ ಆ ದಕ್ಷಿಣೇಶ್ವರದ ಕಾಳಿ ದೇವಾಲಯದ ಮೇಲೆ ನಿಂತು ಆ ಕಲ್ಕತ್ತವನ್ನು ನೋಡ್ತಾ ದುಃಖ ಪಡ್ತಾರೆ. ಆಹಾ, ಈ ಜನ ಹುಳುಗಳಂತೆ ಬಿರಗಿರದೆ ಒದ್ದಾಡ್ತಾ ಇದ್ದಾರಲ್ಲ ಅಂತ. ಕಾಮಕಾಂಚನ ಆಸಕ್ತಿಯಲ್ಲಿ ಕಾಮಕಾಂಚನ ಅಂತ ಹೇಳ್ತಕ್ಕಂಥ ಕೆಸರಿನಲ್ಲಿ ಹುಳುಗಳು ಉಪಾದಿಯಲ್ಲಿ ಒದ್ದಾಡ್ತಾ ಇದ್ದಾರಲ್ಲ ಅಂತ ಹೇಳ್ತಕ್ಕಂಥ ದೃಶ್ಯವನ್ನು ಕಂಡು ಬಿರಗಿರನ್ನು ಇವರು ಕೂಡ ಒದ್ದಾಡ್ತಾರೆ. ಆದ್ಯತೆಯಲ್ಲಿ ಎಲ್ಲ ಶಿಷ್ಯರನ್ನು ಕೂಡ ಬರಮಾಡಿಕೊಂಡು ಶ್ರೀ ಶಾರದಾದೇವಿಯವರನ್ನು ಕೂಡ ತಯಾರಿ ಕೊಟ್ಟು ಲೋಕ ಸೇವೆಗೆ ಜನರೆಲ್ಲರಿಗೂ ಕೂಡ ವಿವೇಕವನ್ನು ತಿಳಿಸುವುದಕ್ಕಾಗಿ ಅವ್ರನ್ನೆಲ್ಲ ನೇಮಕ ಮಾಡ್ತಾರೆ. ಇದೊಂದು ಬಹಳ ದೊಡ್ಡ ಕಥೆ ಇದೆಲ್ಲ. ಇಲ್ಲಿ ಶ್ರೀ ರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಮೊದಲು ಕಾಮಕಾಂಚನ ತ್ಯಾಗವನ್ನು ಮಾನಸಿಕವಾಗಿ ಅಭ್ಯಾಸ ಮಾಡಬೇಕು ಅಂತ. ಕಾಮ ಮತ್ತು ಕಾಂಚನ ಅಂತ ಹೇಳ್ತಕ್ಕಂಥದ್ದು ಅತಿಯಾಗಿ ಸೇವಿಸಲು ಯೋಗ್ಯವಾದದ್ದಲ್ಲ ಅಂತ ಹೇಳ್ತಕ್ಕಂಥ ಒಂದು ಪಾಠವನ್ನ ಈ ಮನಸ್ಸಿಗೆ ಮತ್ತೆ ಮತ್ತೆ ಹೇಳ್ಕೊಡ್ತಾ ಇರಬೇಕು. ಕಾಂಚನ ನೋಡ್ತಾ ಇರೋದು ಯಾಕೋ ಅದು ಒಳ್ಳೇದಲ್ಲ, ಇದು ಬುದ್ಧಿಗೆ ಬುದ್ಧಿ ಚಿಂತೆ ಉಂಟು ಮಾಡ್ತದೆ, ಆಮೇಲೆ ಅವನು ಇವರು ಕೇಳ್ತಾ ಇರ್ತಾರೆ, ಕೊಡ್ಬೇಕಾಗುತ್ತೆ ಇವನೋ ಇಷ್ಟು ದುಡ್ಡು ಕೂಡಿರಬಾರ್ದು ಅಷ್ಟೆಲ್ಲ ದುಡ್ಡು ಯಾತಕ್ಕೋ ನಿನಗೆ, ಆಮೇಲೆ ಈ ಸತಿ ಇರಲಿ ಇಟ್ಕೋ. ಒಂದು ಬೇರು ತುಂಬಿತು, ಆಮೇಲೆ ಇನ್ನೊಂದು ಬೇರುಗೂ ಸಂಬಂಧ ಆಗ್ತಾ ಇದೆ. ಅವನೇನ್ ಮಾಡುದು ಮತ್ತು ಹೆಣ್ತ ಎಣಿಸಿ ಎಣಿಸಿ ಎಣಿಸಿ ಕಟ್ಟು ಕಟ್ಟಿ ಅದನ್ನ ಪುಸ್ತಕದ ಉಪಾಧಿಯಲ್ಲಿ ಯೋಚಿಸಿ ಇಟ್ಟಾರೆ. ಇರ್ಲಿ, ಇದು ಕೂಡ ಇರ್ಲಿ, ನೋಡು ಮನಸ್ಸೇ ನಿನ್ನ ಹೇಳ್ತೀನಿ ಕೇಳು. ಇಷ್ಟು ಹೆಚ್ಚಾಯ್ತು ಅಂತ ಹೇಳಿದ್ರೆ ನೀನ್ ಬಿಪಿ ಏರುತ್ತೆ, ಬಾಕಿಯವರು ಕಷ್ಟಗಳೆಲ್ಲ ಬರ್ತಾ ಇರ್ತವೆ, ಸರ್ಕಾರದವರು ಕಣ್ಣು ಹಾಕ್ತಾರೆ, ಆಮೇಲೆ ರಾಜಕೀಯ ವ್ಯಕ್ತಿಗಳೆಲ್ಲ ತೊಂದರೆ ಕೊಡ್ತಾರೆ, ಬೇಡ ಅನ್ನೋ ಇದು ಅಂತ ಹೇಳಬೇಕು ಮನಸ್ಸಿಗೆ ಹೇಳ್ತಾರೆ. ಹೇಳುತ್ತೆ ಈ ರೀತಿಯಲ್ಲಿ ವಿಚಾರ ಮಾಡಿ ಮಾಡಿ ಮಾಡಿ ಮನೆ ಬಿಟ್ಬಿಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮೊನ್ನೆ ತಾನೇ ಅಂತ ಒಬ್ಬ ವ್ಯಕ್ತಿಯ ಸಂದರ್ಶನ ಆಯ್ತು ನನಗೆ, ಬಹಳ ಆನಂದ ಆಯ್ತು. ಆ ವ್ಯಕ್ತಿ ಹೇಳ್ದ, ಸ್ವಾಮೀಜಿ ನಾನು ಬಹಳ ಕಷ್ಟದಿಂದ ಜೀವನದಲ್ಲಿ ಮುಂದೆ ಬಂದವರು, ಬಹಳ ಬಡವನಾಗಿದ್ದೆ, ಈಗ ನಾನು ಕೋಟಿಗಟ್ಟೆ ಸಂಪಾದನೆ ಮಾಡಿದ್ದೀನಿ ಸ್ವಾಮೀಜಿ, ಆದ್ರೆ ನನ್ನ ಬಂಧು ಬಳಗದವರಿಗೆ ಅದನ್ನೆಲ್ಲ ಹಂಚಿಬಿಟ್ಟೆ ಸ್ವಾಮೀಜಿ. ಆತ ಕ್ಷತ್ರಿಯ ಮತಸ್ಥ, ನಾನು ಸ್ವಾರ್ಥ ಸ್ವಾರ್ಥದಲ್ಲೇ ಪ್ರಾರ್ಥ ಮಾಡಿದೆ, ಎಲ್ರಿಗೂ ಹಂಚಿಬಿಟ್ಟೆ, ಈಗ ಸುಮಾರು ಒಂದು 10-15 ಲಕ್ಷ ನನ್ನ ಹತ್ರ ಇರ್ಬೋದು ಸ್ವಾಮೀಜಿ. ಈ ಹೊತ್ತಿಗೆ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು, ಆಸ್ಪತ್ರೆಗೆ ಸೇರಿಸ್ಬಿಟ್ಟು. ಅಲ್ಲಿ ನನಗೆ ಯೋಚನೆ ಆಯ್ತು, ಇಷ್ಟೊಂದು ಸಂಪಾದನೆ ಮಾಡಿದ್ದಲ್ಲ ಏನಾಯ್ತು, ಕೊನೆಗೂ ನನಗೆ ಸುಖವಾಗಿರೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಯೋಚನೆ ಆಗಿ ಸ್ವಾಮೀಜಿ ನಾನು ನಿರ್ಧಾರ ಮಾಡಿಬಿಟ್ಟು, ಇನ್ನೇನಾದ್ರೂ ನಾನು ಬಂಕಿ ಹೋಗಿ ನನ್ನ ಸಂಪಾದನೆ ಇಳಿತು ಅಂತ ಹೇಳಿದ್ರೆ, ಇಲ್ಲಿವರೆಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆಯೋ ಅದಕ್ಕಿಂತ ಒಂದೇ ಒಂದು ಪೈಸೆಯನ್ನು ಕೂಡ ನಾನು ಕೂಡಿಸಿ ಇಡೋದಿಲ್ಲ. ಏನೇನು ಸಂಪಾದನೆ ಆಗುತ್ತೋ ಅವತ್ತು ಆಯಾಯ ತಿಂಗಳು ಅದನ್ನು ಖರ್ಚು ಮಾಡಿಬಿಟ್ಟೇನೆ ಅಂತ ತೀರ್ಮಾನ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದೀನಿ ಸ್ವಾಮೀಜಿ. ಈಗ ನಾನು ಹಾಗೆ ಮಾಡ್ತಾ ಇದ್ದೀನಿ ಸ್ವಾಮೀಜಿ, ಅದು ಕಷ್ಟ ಆಗ್ತಾ ಇದೆ ಅಂತಂದ್ಬಿಟ್ಟು ಅವನು ಅಂತೂ ಆ ಕಷ್ಟ ಬಂದಾಗ ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ ಅವನು ತ್ಯಾಗ ಮಾಡಿ ಇಲ್ಲಿ ಅವನು ಕಾರ್ಯತಃ ಕೂಡ ತ್ಯಾಗ ಮಾಡೋದಕ್ಕೆ ಸಮರ್ಥನಾದ. ಈ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತ್ಯಾಗದ ದಾರಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಒಂದಲ್ಲ ಒಂದು ದಿನ ತ್ಯಾಗೇ ನಂಚೆ ಅಮೃತತ್ವ ಮಾನಸರು ಅಂತಕ್ಕಂತಹ ಒಂದು ಅನುಭವವನ್ನು ಮಾಡಿಕೊಳ್ಳೇ ಬೇಕಾಗ್ತದೆ. ಅಂತಹದಕ್ಕೆ ಬೇಕಾದಂತಹ ಶಕ್ತಿಯನ್ನ, ಮಾನಸಿಕ ಶಕ್ತಿಯನ್ನ ಶ್ರೀರಾಮಕೃಷ್ಣನಿಗೆ ಕಳುಹಿಸಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.